ಕೃಷಿ ಉದ್ಯಮಶೀಲತೆ ಅಂತ ಅಂದ್ರೆ ಈಗ ನಾವೆಲ್ಲಾರು ಕೇಳಿರೋ ಹಾಗೆ ತಿಳಿದಿರೋ ಹಾಗೆ ಉದ್ಯಮಿಗಳು ಅಂತ ತಿಳಿದಿರ್ತೀವಿ, ಅಂದ್ರೆ ಬಿಸ್ನೆಸ್ ಮೆನ್ಗಳು ಅಂತ ನಾವು ತುಂಬಾ ಕೇಳ್ಪಟ್ಟಿದೀವಿ. ಯಾರೇ ಆಗ್ಲಿ ನೀವು ನೋಡಿದ್ರೆ ತುಂಬಾ ಕೆಳವರ್ಗದಲ್ಲಿರ್ತಾರೆ. ಏನೋ ಒಂದು ನಾವೀನ್ಯತೆಯಿಂದ ಏನೋ ಒಂದು ಆವಿಷ್ಕಾರ ಮಾಡಿ ಅದನ್ನ ಅಳವಡಿಸ್ಕೊಂಡು ಅದನ್ನೇ ಅವರು ಒಂದು ಉದ್ಯಮ ಆಗಿ ತಗೊಂಡು ಅವರು ಉತ್ತಮ ಉದ್ಯಮಶೀಲಿಗಳಾಗಿ ಅವರ ಆರ್ಥಿಕ ಸ್ಥಿತಿಯನ್ನ ಸಹ ಅವರು ಅಭಿವೃದ್ಧಿ ಪಡಿಸ್ಕೊಂಡಿರ್ತಾರೆ. ಅದೇ ರೀತಿ ನಮ್ಮ ರೈತರು ಅವರು ಕೃಷಿಯನ್ನ ಕೇವಲ ಕೃಷಿಯಾಗಿ ಮಾಡದೆ ಕೃಷಿನ ಒಂದು ಉದ್ಯಮದ ರೀತಿಯಲ್ಲಿ ಮಾಡಿ ಅವರು ಇನ್ನೂ ಸಹ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಿ ಇನ್ನೂ ಹೆಚ್ಚಿನ ಅವರ ಸ್ಥಿತಿಗತಿನ ಅಭಿವೃದ್ಧಿ ಪಡಿಸ್ಕೋಬಹುದು. ಇದನ್ನೇ ನಾವು ಕೃಷಿಯಲ್ಲಿ ಉದ್ಯಮ ಅನ್ನೋದನ್ನ ಹೇಳ್ಬಹುದು. ಅಂದ್ರೆ ಈ ಒಂದು ಕೃಷಿಯಲ್ಲಿ ಅಂದ್ರೆ ಉದ್ಯಮ ಅಂತ ಹೇಳಿದ್ರೆ ನಮ್ಮ ರೈತರು ಅಂದ್ರೆ ಎಂತ ರೈತರು ಮಾಡಬಹುದು ಅಂತ ಹೇಳ್ತೀರಾ? ಇದನ್ನ ಪ್ರತಿಯೊಬ್ಬ ರೈತರು ಸಹ ಮಾಡಬಹುದು. ಇದನ್ನ ನಾವು ಯಾವ ರೀತಿ ತೆಗೆದುಕೊಂಡು ಹೋಗ್ತೀವಿ ಅನ್ನೋದು ಮುಖ್ಯ ಆಗುತ್ತೆ. ಈಗ ಉದಾಹರಣೆಗೆ ಒಂದು ಸಣ್ಣ ಹಿಡುವಳಿದಾರರು ಇರ್ತಾರೆ, ಅವ್ರ ಹತ್ರ ಎಕರೆ ತುಂಬಾ ಕಡಿಮೆ ಜಮೀನು ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ಏನೇ ಸಮಸ್ಯೆ ಬಂದ್ರು ನಾವು ಸುಮಾರು ಸಲ ಮಾತಾಡಿರ್ತೀವಿ, ಸಂಘ ಸಂಸ್ಥೆಗಳನ್ನ ತಕ್ಕಟ್ಕೋಬಹುದು ಅವರು. ಈಗ ಅವರು ಕೃಷಿ ಯಂತ್ರೋಪಕರಣ ಅಂತ ನಾವು ತಗೊಂಡ್ರು ಸಹ ಸಣ್ಣ ಹಿಡುವಳಿದಾರರು ಮಾಡ್ಲಿಕ್ಕೆ ಆಗಲ್ಲ. ಅಂತ ಸಮಯದಲ್ಲಿ ಅವ್ರು ಏನ್ ಮಾಡ್ಬೋದು ಅಂತ ಅಂದ್ರೆ ಅವರೇ ಒಂದು ಸಂಘ ಮಾಡ್ಕೊಂಡು ಎರಡೆರಡು ಎಕರೆ ಇರೋ 5 ಜನ ಆದ್ರೆ 10 ಎಕರೆ ಆಗುತ್ತೆ. ಆ ರೀತಿ ಪ್ರತಿಯೊಬ್ಬ ರೈತರು ಸಹ ಅವ್ರ ಹತ್ರನೇ ಹಿಡುವಳಿ ತುಂಬಾ ಭೂ ಹಿಡುವಳಿ ಇದೆ ಅಂದ್ರೆ ಅವರೇ ಮಾಡಬಹುದು ಒಬ್ಬರೇ, ಅಥವಾ ಸಂಘ ರೀತಿ ಮಾಡ್ಕೊಂಡು ಪಾರ್ಟ್ನರ್ಸ್ ಆಗಿ ಸಹ ಅವರು ಉದ್ಯಮನ ಮಾಡಬಹುದು ಸರ್. ಅಂದ್ರೆ ಈ ಒಂದು ಕೃಷಿ ಉದ್ಯಮಶೀಲತೆ ಅಂತಂದ್ರೆ ಯಾವ ಯಾವ ಕ್ಷೇತ್ರಗಳಲ್ಲಿ ನಮ್ಮ ಕೃಷಿಕರು ಮಾಡ್ಲಿಕ್ಕೆ ಅವಕಾಶ ಇದೆ ಮೇಡಮ್? ಸರ್, ಈಗ ನಮ್ಮ ಭಾರತ ಪ್ರಮುಖವಾಗಿ ಕೃಷಿ ಆಧಾರಿತ ದೇಶ ಅಂತ ಹೇಳ್ತೀವಿ. 60-70% ಜನ ಕೃಷಿಯನ್ನೇ ಅವಲಂಬಿತ ಹೊಂದಿದ್ದಾರೆ ಅವ್ರ ಜೀವನೋಪಾಯಕ್ಕಾಗಿ. ಅವರು ಕೃಷಿ ಮತ್ತೆ ಕೃಷಿಯೇತರ ಚಟುವಟಿಕೆ, ಈ ಕೃಷಿ ಉದ್ಯಮಶೀಲತೆಯಲ್ಲಿ ಕೃಷಿ ಕ್ಷೇತ್ರಗಳಲ್ಲಿ ಬರುವಂತಹ ಪ್ರತಿಯೊಂದು ಕ್ಷೇತ್ರಗಳನ್ನೂ ಸಹ ನಾವು ಮಾಡ್ಕೊಳ್ಬಹುದು. ಬೀಜಗಳಿಂದ ಶುರು ಮಾಡಿಕೊಂಡು ಮಾರುಕಟ್ಟೆವರೆಗೂ ಸಹ ಪ್ರತಿಯೊಬ್ಬ ರೈತನು ಈ ಕೃಷಿ ಉದ್ಯಮಶೀಲತೆಯಲ್ಲಿ ಹೋಗ್ಬೋದು. ಉದಾಹರಣೆಗೆ ಶುರುವಿನಿಂದ ನಾವು ತಗೊಳ್ತೀವಿ ಅಂತ ಅಂದ್ರೆ ಒಳಹರಿವುಗಳು ಅಂದ್ರೆ ಅವರಿಗೆ ಬೀಜ ಇರ್ಬೋದು, ಬೀಜೋಪಚಾರ ಇರ್ಬೋದು, ಆಮೇಲೆ ಬಯೋಪೆಸ್ಟಿಸೈಡ್ಸ್ ಅಂತೀವಿ, ಆ ರೀತಿ ಯಾವ್ದು ಈಗ ಟ್ರೈಕೋಡರ್ಮಾ, ಸ್ಯೂಡೋಮೋನಸ್, ಅದನ್ನೆಲ್ಲ ತಯಾರು ಮಾಡೋದು ಹೇಗೆ ಅಂತ ತಿಳ್ಕೊಂಡು ಅದನ್ನ ಒಂದು ಉದ್ಯಮವಾಗಿ ತಗೊಂಡ್ ಮಾಡಬಹುದು. ಅಥವಾ ಈಗ ಈ ಬೀಜಗಳು, ವಿವಿಧ ಬೆಳೆಗಳ ಬೀಜಗಳನ್ನೇ ಸಹ ಇವರೇ ಉತ್ಪಾದನೆ ಮಾಡಿ ಸಂಸ್ಥೆಗಳಿಗೆ ಕೊಡಬಹುದು, ಅಥವಾ ಇವರೇ ಡೈರೆಕ್ಟ್ ಆಗಿ ಮಾರುಕಟ್ಟೆ ಸಹ ಮಾಡಬಹುದು. ಅಂದ್ರೆ ಬೀಜೋತ್ಪಾದನೆ ಮಾಡಿಕೊಂಡು ಆ ಕ್ಷೇತ್ರದಲ್ಲೂ ಸಹ ಅವ್ರು ಮಾಡಬಹುದು. ಅದು ಬೇಡ, ನಾನು ಒಂದೇ ಇಂಡಿವಿಜುವಲ್ ಆಗಿ ತಗೊಂಡು ಹೋಗ್ತೀನಿ ಅಂದ್ರೆ ಕುರಿ ಸಾಕಾಣಿಕೆ ಮಾಡಿಕೊಂಡು ಅದನ್ನ ದೊಡ್ಡ ಮಟ್ಟದಲ್ಲಿ ಕೋಳಿ ಫಾರಂ ಮಾಡಿಕೊಂಡು ಅವ್ರು ಏನ್ ಮಾಡ್ತಾರೆ ಅದನ್ನೇ ಕೃಷಿ ಅಲ್ಲದಲೆ ಅದನ್ನ ಒಂದು ಉದ್ಯಮ ತರ ಮಾಡಿಕೊಂಡು ಹೋಗ್ಬೋದು. ಅಷ್ಟೇ ಅಲ್ಲದೆ ಈಗ ಬಾಸುಮತಿ ಅಕ್ಕಿ ಇರ್ಬೋದು ಅಥವಾ ಮಿಲೆಟ್ಸ್ ಇರ್ಬೋದು, ಅದನ್ನೆಲ್ಲ ರಫ್ತು ಮಾಡಬಹುದು. ಈಗ ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಕಳಿಸ್ಲಿಕ್ಕೂ ಮೊದಲನೇ ತರ ತುಂಬಾ ಕಷ್ಟ ಇಲ್ಲ, ಸರಳವಾಗಿದೆ. ನಾವು ಮಾಹಿತಿ ತಿಳ್ಕೊಬೇಕು, ಅದು ಯಾವ ರೀತಿ ಪ್ರೊಸೀಜರ್ ಇದೆ ಅಂತ ತಿಳ್ಕೊಬೇಕು ಅಷ್ಟೇನೆ. ಅದನ್ನ ತಿಳ್ಕೊಂಡು ರೈತರು ನಮ್ಮಲ್ಲೇನೆ ನಮ್ಗೆ ಕಡಿಮೆ ರೇಟಿಗೆ ಸಿಗ್ತಾ ಇದೆ. ಸುಮಾರು ಜನ ರೈತರದ ಏನ್ ಸಮಸ್ಯೆ, ನಾವು ಬೆಳಿತೀವಿ ಮೇಡಮ್, ನಮ್ ಪ್ರೊಡಕ್ಷನ್ ಇಳುವರಿ ಚೆನ್ನಾಗಿ ಬರುತ್ತೆ, ಆದ್ರೆ ನಮ್ಗೆ ಮಾರುಕಟ್ಟೆ ಮಾಡ್ಲಿಕ್ಕೆ ತೊಂದರೆ ಆಗ್ತಿದೆ ಅಂತಾರೆ. ಆ ಸಂದರ್ಭದಲ್ಲಿ ಈ ತರ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡಿಕೊಂಡು ಅವರು ಒಳ್ಳೆ ಉತ್ತಮವಾದಂತಹ ಕ್ವಾಲಿಟಿ ಮೇಂಟೈನ್ ಮಾಡಿದ್ರೆ ರಫ್ತು ಮಾಡಬಹುದು. ಆಮೇಲೆ ನಮ್ಮ ರೈತರು ಏನ್ ಮಾಡ್ತಾರೆ, ಸ್ವಲ್ಪ ಸಮಯ ಮೀಸಲಿಡಬೇಕಷ್ಟೇ. ಈಗ ಏನೋ ಬೆಳೆ ಇರ್ಬೋದು, ಈರುಳ್ಳಿನೇ ತಗೊಳ್ಳೋಣ ಅಥವಾ ಹಣ್ಣುಗಳು ತಗೊಳ್ಳೋಣ, ಅವರು ಹಣ್ಣು ಇದನ್ನೆಲ್ಲ ತಗೊಂಡಾಗ ಏನ್ ಮಾಡಬಹುದು, ಅವರು ಹೇಗಿದೆಯೋ ಅದನ್ನ ಹಾಗೆ ಮಾರಾಟ ಮಾಡೋದ್ರ ಬದಲು ಗ್ರೇಡಿಂಗ್ ಅಂತ ಅಂದ್ರೆ ಸಂಸ್ಕರಣೆ ಮಾಡೋದು. ಈಗ ಉದಾಹರಣೆಗೆ ಸೇಬು ಅಥವಾ ಮಾವು ಬೆಳೀತಾರೆ, ಇಲ್ಲ ದಾಳಿಂಬೆ ಬೆಳೀತಾರೆ. ನೀವು ಚಿಕ್ಕ ಸೈಜ್ ದೊಡ್ಡ ಸೈಜ್ ಎಲ್ಲಾ ದಾಳಿಂಬೆ ಮಿಕ್ಸ್ ಮಾಡಿಕೊಟ್ರೆ ಸಿಗೋ ಅಂತಹ ರೇಟೇ ಬೇರೆ, ಚಿಕ್ಕ ಸೈಜ್ ಇರೋದನ್ನೆಲ್ಲ ಸಪರೇಟ್ ಮಾಡಿ ಅದನ್ನೊಂದು ಸ್ವಲ್ಪ ಕಡಿಮೆ ರೇಟಿಗೆ ಮಾರಿ, ಮತ್ತೆ ಮೀಡಿಯಂ ಸೈಜ್ ಮತ್ತೆ ದೊಡ್ಡ ಸೈಜ್ ಇದನ್ನ ರಫ್ತು ಮಾಡಬೇಕಾದ್ರೂ ಅದನ್ನು ಸಹ ನಾವು ಹೇಳ್ತೀವಿ. ಈ ರೀತಿಯಾಗಿ ಅವರು ಕೋಳಿ ಸಾಕಾಣಿಕೆ ಮಾಡಬಹುದು ಅಥವಾ ಸೀಡ್ ಪ್ರೊಡಕ್ಷನ್ ಅಂದ್ರೆ ಬೀಜೋಪಚಾರದ ಮಾಹಿತಿ ಕೊಡಬಹುದು, ಬೀಜಗಳನ್ನ ಬೆಳೆದು ಮಾರಬಹುದು. ಅಷ್ಟೇ ಅಲ್ಲದೆ ಅವರು ಬೆಳೆದಿರುವಂತಹ ಪ್ರೊಡ್ಯೂಸ್ನು ಸಹ ಮಾರುಕಟ್ಟೆ ಮಾಡಬಹುದು. ಇಷ್ಟೇ ಅಲ್ಲದೆ ಮುಂಚೆ ಸಹ ನಾವು ಒಂದ್ಸಲಿ ಮಾತಾಡಿದೀವಿ ಪ್ರವಾಸೋದ್ಯಮ ತರನೇ ಕೃಷಿ ಪ್ರವಾಸೋದ್ಯಮ, ಅವರ ಜಮೀನಲ್ಲೇನೆ ಅದನ್ನ ಪ್ರವಾಸೋದ್ಯಮ ತರ ಬದಲಾವಣೆ ಮಾಡಿ ಅವರು ಪ್ರವಾಸೋದ್ಯಮವಾಗಿ ಸಹ ಮಾಡುವುದು. ಹೀಗೆ ಕೃಷಿ ಮತ್ತು ಕೃಷಿಯೇತರ ವಿವಿಧ ಚಟುವಟಿಕೆಗಳನ್ನು ಸಹ ಅವ್ರು ಬಳಸಿಕೊಂಡು ಕೃಷಿಕರಲ್ಲದೆ ಅವರು ಕೃಷಿ ಉದ್ಯಮಿಗಳಾಗಿ ಬದಲಾವಣೆ ಆಗಬಹುದು. ಅಂದ್ರೆ ಈ ಒಂದು ಕೃಷಿ ಉದ್ಯಮವನ್ನ ನಮ್ಮ ರೈತರು ಮಾಡಬೇಕಂತಂದ್ರೆ ಅವರಿಗೆ ತರಬೇತಿ ಇದೆಲ್ಲ ಬೇಕಾಗುತ್ತೆ. ಅಂದ್ರೆ ಇದ್ರ ಬಗ್ಗೆ ಅವ್ರು ಎಲ್ಲಿಂದ ಮಾಹಿತಿ ತಗೊಳ್ಬಹುದು? ಅವರು ವಿವಿಧ ರೀತಿಯ ನಮ್ಮ ಕೃಷಿ ಅಧಿಕಾರಿಗಳಿಂದ ತಗೋಬಹುದು ಅಥವಾ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ ತಗೋಬಹುದು. ಈ ರೀತಿಯಾಗಿ ಕೃಷಿಗೆ ಸಂಬಂಧಪಟ್ಟಂತಹ ವಿವಿಧ ಇಲಾಖೆಗಳಿಂದ ಎಲ್ಲ ಅವರು ತಗೋಬಹುದು. ಅಷ್ಟೇ ಅಲ್ಲದಲೆ ಅವರು ನಮ್ಮ ಕೃಷಿ ಅಧಿಕಾರಿಗಳಿಂದ ಆಗ್ಲಿ ಅಥವಾ ನಮ್ಮ ಕೆವಿಕೆಗಳಲ್ಲೇ ಆಗ್ಲಿ ಸುಮಾರು ತರಬೇತಿಗಳನ್ನ ಮಾಡ್ತಾನೆ ಇರ್ತೀವಿ. ಈಗ ಉದಾಹರಣೆಗೆ ಅಲಂಕಾರಿಕ ಮೀನು ಕೃಷಿ ಬಗ್ಗೆ ತರಬೇತಿ ಕೊಟ್ವಿ. ಸುಮಾರು ರೈತರಿಗೆ ನಾವು ಅವರ ಭೇಟಿ ಮಾಡ್ಲಿಕ್ಕೆ ಹೋದಾಗ ಅವ್ರಿಗೆ ಆಸಕ್ತಿ ಇರುತ್ತೆ, ಆದ್ರೆ ಮಾಹಿತಿ ಸಿಗ್ತಾ ಇರಲ್ಲ. ಅಂತ ಸಮಯದಲ್ಲಿ ಅವರು ಈ ರೀತಿ ಅಧಿಕಾರಿಗಳನ್ನ ವಿಜ್ಞಾನಿಗಳನ್ನ ಭೇಟಿ ಆಗೋದ್ರಿಂದ ಅವ್ರಿಗೆ ವಿವಿಧ ರೀತಿಯ ಮಾಹಿತಿಗಳನ್ನ ಅವರು ಪಡ್ಕೊಳ್ಬಹುದು. ಅದರಿಂದನೇ ಅವರು ಉದ್ಯಮಶೀಲಿಗಳಾಗಿ ಬೆಳವಣಿಗೆ ಆಗಬಹುದು. ಈಗ ನೀವು ಪ್ರಾರಂಭದಲ್ಲಿ ಒಂದು ಮಾತು ಹೇಳಿದ್ರಿ ಮೇಡಮ್, ಈಗ ಕೃಷಿ ಉದ್ಯಮಶೀಲತೆಯಲ್ಲಿ ಅಂದ್ರೆ ರೈತರು ಅಂದ್ರೆ ಬೀಜೋತ್ಪಾದನೆಗೂ ಅವಕಾಶ ಇದೆ, ಅದನ್ನೆಲ್ಲ ಮಾಡ್ಕೊಂಡು ಹೋಗಿ ಸಾಕಷ್ಟು ಅದರಿಂದ ಒಂದು ಒಳ್ಳೆಯ ಒಂದು ಲಾಭ ಗಳಿಸಬಹುದು ಅಂತ ಹೇಳಿದ್ರ, ಅಂದ್ರೆ ಎಲ್ಲಾ ರೈತರು ಅದನ್ನ ಅಳವಡಿಸಿಕೊಳ್ಳಕ್ಕಾಗಲ್ಲ, ಅಂದ್ರೆ ಇಂತಿಷ್ಟೇ ರೈತರು ಅಂತೇಳಿ ಆತರ ಉದ್ಯಮಶೀಲತೆಯನ್ನ ಅಳವಡಿಸಿಕೊಂಡ್ರೆ ಬೀಜೋತ್ಪಾದನೆಯಲ್ಲಿ ಲಾಭ ಕಾಣಬಹುದು. ಎಲ್ಲಾ ರೈತರನ್ನು ಈಗ ಅಳವಡಿಸಿಕೊಂಡ್ರೆ ಎಲ್ಲೋ ಒಂದ್ ಕಡೆ ಈಗ ಬೀಜೋತ್ಪಾದನೆ ಮಾಡಿದಂತ ಬಿತ್ತನೆ ಬೀಜಗಳನ್ನ ಅವ್ರಿಗೆ ಮಾರಾಟ ಮಾಡ್ಲಿಕ್ಕೆ ಸಾಕಷ್ಟು ಸಮಸ್ಯೆಗಳು ಬರ್ತವೆ ಮೇಡಮ್. ಸರ್, ಈಗ ನಾವು ಇದನ್ನ ಸುಮಾರು ಸಲ ರೈತರ ಹತ್ರ ಮಾತಾಡ್ಬೇಕಾದ್ರೂ ಹೇಳ್ತಾ ಇರ್ತೀವಿ, ನಮ್ಮಲ್ಲಿ ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ಒಂದು ಸೀಸನ್ ಅಲ್ಲಿ ಟೊಮ್ಯಾಟೊ ರೇಟ್ ಜಾಸ್ತಿ ಆಗ್ಬಿಡ್ತು, 80 ರೂಪಾಯಿ ಆಯ್ತು, ಇಮ್ಮಿಡಿಯೇಟ್ ನೆಕ್ಸ್ಟ್ ಸೀಸನ್ ಏನ್ ಮಾಡ್ತಾರೆ, ಎಲ್ಲಾ ರೈತರು ಟೊಮ್ಯಾಟೊ ಹಾಕೊಂಡ್ ಬಿಡ್ತಾರೆ. ಆಗ ಏನ್ ಮಾಡ್ತಾರೆ, ನಮ್ಮ ಹತ್ರ ಕ್ವಾಂಟಿಟಿ ಜಾಸ್ತಿ ಇದ್ದಾಗ ಆಟೋಮ್ಯಾಟಿಕ್ ಆಗಿ ಅದರದು ಬೆಲೆ ಏನಾಗುತ್ತೆ, ಇಳಿತಾ ಆಗುತ್ತೆ. ಅದೇ ರೀತಿ ಉದ್ಯಮಶೀಲತೆ ನಾವು ಮಾಡಬೇಕಾದ್ರೆ ನಾವು ಫಸ್ಟ್ ಯಾವುದೇ ಒಂದು ಉದ್ಯಮಶೀಲಿಗಳ ಲಕ್ಷಣ ಮುಖ್ಯವಾಗಿ ಏನು ಅಂತ ಅಂದ್ರೆ, ನಾನು ಯಾವ ಸಂಸ್ಥೆ ಅಥವಾ ಯಾವ ವಿಚಾರದ ಬಗ್ಗೆ ಉದ್ಯಮಿ ಆಗ್ತಾ ಇದೀನೋ ಅದ್ರ ಬಗ್ಗೆ ಮಾಹಿತಿ ಕಲೆ ಹಾಕಬೇಕು. ಇದನ್ನ ನನ್ನ ಸುತ್ತಮುತ್ತಲು ಯಾರ್ಯಾರು ಮಾಡ್ತಿದ್ದಾರೆ, ಅವ್ರಿಗೆ ಏನ್ ತೊಂದರೆ ಆಗ್ತಿದೆ, ಅವ್ರಿಗೇನು ಅದರಿಂದ ಉಪಯೋಗ ಆಗ್ತಿದೆ, ಪ್ರತಿಯೊಂದು ಅವರು ತಿಳ್ಕೋಬೇಕು. ಅಷ್ಟೇ ಅಲ್ಲದೆ ನಾನು ಇದನ್ನ ಶುರು ಮಾಡಿದ್ರೆ ನನಗೆ ಕಾಂಪಿಟೇಟರ್ಸ್ ಇದೇ ತರ ಮಾಡುವಂತವ್ರು ಯಾರ್ಯಾರಿದ್ದಾರೆ ಅನ್ನೋದನ್ನು ಸಹ ಅವರು ಚೆಕ್ ಮಾಡ್ಕೋಬೇಕಾಗುತ್ತೆ. ಪ್ರತಿಯೊಬ್ರು ಸೇಮ್ ತಗೊಂಡ್ಬಿಟ್ರೆ, ಒಂದೇ ಇದನ್ನ ತಗೊಂಡ್ರೆ ನೀವು ಹೇಳ್ದಂಗೆ ಮಾರುಕಟ್ಟೆ ಮಾಡಬೇಕಾದ್ರೆ ಕಷ್ಟ ಆಗ್ಲಿಲ್ಲ ಅಂತ ಅಂದ್ರೂ ಅವ್ರಿಗೆ ಬೆಲೆ ತುಂಬಾ ಕಮ್ಮಿ ಆಗುತ್ತೆ. ಆಗ ಅವರು ಉದ್ಯಮಿಗಳಾಗಿದ್ದಕ್ಕೂ ಏನು ಲಾಭ ಸಿಗಲ್ಲ. ಈಗ ನಾವು ಜನರಲ್ ಆಗಿ ಉದ್ಯಮಿಗಳನ್ನ ನೋಡಿದ್ರೆ ಅವ್ರು ಮಾಡೋದೇ, ಎಲ್ಲಾ ಉದ್ಯಮಿಗಳನ್ನು ಸೇಮ್ ಮಾಡಲ್ಲ. ಅದಾದ್ಮೇಲೆ ಸೇಮ್ ಅವ್ರು ಒಂದೇ ತರನೇ ಮಾಡ್ತಿದ್ದಾರೆ ಅನ್ಕೊಳ್ಳೋಣ. ಉದಾಹರಣೆಗೆ ದಾಳಿಂಬೆನೆ ಮಾಡ್ತಿದ್ದಾರೆ ಅಥವಾ ಟೊಮ್ಯಾಟೊನ ಬೆಳೀತಾರೆ ಅಂದ್ರೆ ಅವ್ರು ಅದ್ರಲ್ಲಿ ಏನ್ ಮಾಡ್ಬೇಕು, ವಿಶೇಷವಾಗಿ ಮಾಡ್ಬೇಕು, ನಾವೀನ್ಯತೆ ಹೊಂದಿರಬೇಕು. ಯಾವುದೇ ಉದ್ಯಮಿಶೀಲಿ ಅವನು ಉದ್ಯಮಿಗಳು ಅವರು ಯಶಸ್ವಿ ಆಗ್ತಿದ್ದಾರೆ ಅಂದ್ರೆ ಅವರ ಪ್ರಾಡಕ್ಟ್ ಅಲ್ಲಿ ನಾವೀನ್ಯತೆ ಇರುತ್ತೆ. ಈಗ ನಮ್ಮಲ್ಲಿ ನಾವು ಬಳಸುವಂತ ಪದಾರ್ಥ ಅಂತ ನೋಡ್ಕೊಂಡ್ರೆ ಐಡಿ ಅಂತ ಬಂತು ಹೊಸದಾಗಿ, ಅದನ್ನ ಯಾರು ಆ ಫೀಲ್ಡ್ ಯಾರು ಟಚ್ ಮಾಡಿರ್ಲಿಲ್ಲ. ಆ ಇಡ್ಲಿ ದೋಸೆ ಅದು ಬ್ಯಾಟರ್ ಅಂತ ಬಂತು. ಅದೇ ರೀತಿ ನಮ್ಮ ರೈತರು ಸಹ ಯಾವುದೇ ಬೆಳೆನ ನೇರವಾಗಿ ಮಾರಾಟ ಮಾಡದೆ ಸಂಸ್ಕರಣೆ ಮಾಡಬೇಕು, ಅದಲ್ಲದೆ ವ್ಯಾಲ್ಯೂ ಅಡಿಷನ್ ಮಾಡೋದ್ರಿಂದ ಅವರು ಹೆಚ್ಚಿನ ಲಾಭವನ್ನ ಪಡ್ಕೋಬಹುದು. ಅಂದ್ರೆ ಎಲ್ಲೋ ಒಂದ್ ಕಡೆ ಈಗ ಕೃಷಿ ಉದ್ಯಮದಲ್ಲಿ ಅಂದ್ರೆ ಈಗ ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಇದೆ ಅಂತ ಹೇಳಿದ್ರ, ಅಂದ್ರೆ ಈ ಒಂದು ಬೆಳೆದಂತ ಅವಕಾಶಗಳಲ್ಲಿ ಅಂತಂದ್ರೆ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಮಾಡಬೇಕು ಅಂತಂದ್ರೂ ಅದು ಸಾಕಷ್ಟು ಈ ತರಬೇತಿ ಬೇಕಾಗುತ್ತೆ. ಅಂದ್ರೆ ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ಯಾವ ರೀತಿ ಮಾರಾಟ ಮಾಡಬೇಕು, ಯಾವ ರೀತಿ ಅದನ್ನ ತಯಾರು ಮಾಡಬೇಕು, ಇದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗುತ್ತಾ? ಅಂದ್ರೆ ತರಬೇತಿ ಮುಖಾಂತರ ಏನಾದ್ರೂ ಅವರಿಗೆ ಮಾಹಿತಿ ಕೊಡ್ಲಿಕ್ಕೆ ಅವಕಾಶ ಇದೆ ಮೇಡಮ್, ಇದ್ರ ಬಗ್ಗೆ ಹೇಳಿ. ಖಂಡಿತವಾಗ್ಲೂ ಅವಕಾಶ ಇದೆ ಸರ್. ಈಗ ನಮಗೆ ಯಾವ ರೀತಿ ಯಾವ ತರಬೇತಿಗಳು ಕೊಡಬೇಕು ಅಂತ ನಿಯೋಜಿತವಾಗಿ ಇನ್ಫಾರ್ಮ್ ಮಾಡ್ತಾ ಇರ್ತಾರೆ. ಈಗ ರೀಸೆಂಟ್ ಆಗಿ ನಮ್ಮ ಬಬೂರಲ್ಲೇ ಬೇಕರಿ ಪ್ರೊಡಕ್ಷನ್ ಬಗ್ಗೆ ಏನೇನು ಅವರು ಹೇಗೆ ಬೇಕರಿ ಪ್ರಾಡಕ್ಟ್ಸ್ ಅಂತ ತಯಾರು ಮಾಡಬಹುದು, ಅದನ್ನ ಹೇಗೆ ಸಂಸ್ಕರಣೆ ಮಾಡಬಹುದು, ಆಮೇಲೆ ಇದನ್ನೆಲ್ಲ ಸಂಸ್ಕರಿತ ಏನು ಉತ್ಪನ್ನಗಳಿದೆ ಇದನ್ನ ಮಾರಾಟ ಮಾಡ್ಲಿಕ್ಕೆ ಮುಂಚೆ ಅವರು ಲೈಸೆನ್ಸ್ ತಗೋಬೇಕಾಗುತ್ತೆ. ಅದೆಲ್ಲಾದ್ರ ಬಗ್ಗೆ ರೈತರಿಗೆ ಖಂಡಿತವಾಗ್ಲೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಮಾಹಿತಿ ಸಿಗುತ್ತೆ. ಅಷ್ಟೇ ಅಲ್ಲದೆ ನಿಯೋಜಿತ ಸಮಯದಲ್ಲಿ ತರಬೇತಿಗಳಿರುತ್ತೆ. ಇದರ ಬಗ್ಗೆ ನಾವು ದಿನಪತ್ರಿಕೆಗಳಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತೀವಿ. ಅದನ್ನ ನೋಡಿ ರೈತರು ಬಳಸ್ಕೊಂಡು ದಯಮಾಡಿ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಇದ್ರ ಉಪಯೋಗನ ಎಲ್ಲರೂ ಪಡ್ಕೊಳ್ಬೇಕು. ಅಂದ್ರೆ ಇತ್ತೀಚಿನ ನೋಡಿದ್ರೆ ಕೆಲವು ಭಾಗದಲ್ಲಿ ಈ ಸಿರಿಧಾನ್ಯಗಳನ್ನ ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನಾಗಿ ಮಾಡಿ ಮಾರಾಟ ಮಾಡಿ ಸಾಕಷ್ಟು ಸಂಘ ಸಂಸ್ಥೆಗಳು ಅಂತಂದ್ರೆ ಅದರಲ್ಲೂ ಈ ಸ್ತ್ರೀ ಶಕ್ತಿ ಸ್ವಸಹಾಯ ಗುಂಪುಗಳು ಸಾಕಷ್ಟು ಒಂದು ಲಾಭವನ್ನ ಗಳಿಸುವಂತದ್ನ ನಾವು ನೋಡಿದೀವಿ. ಅಂದ್ರೆ ಅಂತ ರೈತ ಮಹಿಳೆಯರು ನಿಮ್ಮ ಒಂದು ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಅಂದ್ರೆ ಯಾವ ರೀತಿ ನಿಮ್ಮ ಒಂದು ಸಲಹೆಗಳನ್ನ ತಗೊಳ್ತಾರೆ ಮೇಡಮ್, ಇದ್ರ ಬಗ್ಗೆ ಹೇಳಿ. ಈಗ ಒಬ್ಬರು ಉದಾಹರಣೆ ಕೊಡಬೇಕು ಅಂದ್ರೆ ಇವ್ರ ಬಗ್ಗೆ ಸುಮಾರು ಜನ ನಮ್ಮ ಜಿಲ್ಲೆಯ ಎಲ್ಲಾ ರೈತರಿಗೂ ಪರಿಚಯ ಇರುತ್ತೆ. ಸುಮತಿ ಅವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದು ಅವರು ಅದನ್ನ ಹೇಗೆ ಪ್ರೊಡ್ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ತರಬೇತಿ ತಗೊಂಡು ಮಾಹಿತಿ ತಗೊಂಡು ಅವರು ಆ ಪ್ರಾಡಕ್ಟ್ಸ್ ನ ಪ್ರೊಡ್ಯೂಸ್ ಮಾಡಿಕೊಂಡು ಹೆಚ್ಚಿನ ಲಾಭ ಗಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಅವರು ಸಂಘದಲ್ಲಿ ಇರುವಂತಹ ಇತರೆ ಮಹಿಳೆಗಳಿಗೂ ಹೇಳ್ಕೊಟ್ಟು ಅವ್ರು ಇವಾಗ ಮೊದಲು ಅವ್ರು ಕಲ್ತ್ಕೊಂಡಿದ್ದು ಆ ಬೈ ಪ್ರಾಡಕ್ಟ್ ಹೇಗೆ ತಯಾರು ಮಾಡಬೇಕು ಅನ್ನೋದನ್ನ ಮಿಲ್ಲೆಟ್ಸ್ ಅನ್ನ ಬಳಸಿ. ಅದಾದ ನಂತರ ಈಗ ಉದ್ಯಮಶೀಲಿಗಳ ಮುಖ್ಯ ಲಕ್ಷಣ ಏನು ಅಂತ ಅಂದ್ರೆ ನಾವೀನ್ಯತೆ ಜೊತೆಯಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಇತರ ವಲಯಗಳಲ್ಲೂ ಹೇಗೆ ಅವರು ಉದ್ಯಮನ ಬೆಳೆಸ್ಕೊಂಡು ಹೋಗುದು ಅನ್ನೋ ತರ. ಅದೇ ರೀತಿ ಅವರು ಬರೀ ಉತ್ಪಾದನೆ ಇದ್ರದಷ್ಟೇ ಅಲ್ಲದೆ ಬೇರೆ ಪ್ರದೇಶನು ಸಹ ತಗೊಂಡು ಅವರು ಉತ್ಪಾದನೆಯನ್ನ ಮಾಡ್ಕೊಂಡು ಹೋಗ್ತಾರೆ. ಈ ರೀತಿ ವಿವಿಧ ಮಹಿಳೆಯರಿಗೆ ಅನೇಕ ಸರಿ ತರಬೇತಿಗಳು ಕೊಟ್ಟಿದ್ದೀವಿ. ಆ ಮಹಿಳೆಯರು ಅದನ್ನು ಬಳಸ್ಕೊಂಡು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದನೇ ಅನೇಕ ಕೃಷಿ ಮೇಳಗಳು ಅಥವಾ ವಿವಿಧ ಎಕ್ಸಿಬಿಷನ್ಗಳು ನಡೆದಾಗ ಅವರಿಗೆ ಅವಕಾಶವನ್ನು ಕೊಟ್ಟು ಸಹ ಅವರ ಉತ್ಪನ್ನಗಳನ್ನ ಮಾರಾಟ ಮಾಡಲಿಕ್ಕೆ ಸಹ ಅವಕಾಶ ಮಾಡಿಕೊಟ್ಟಿದ್ದೇವೆ. ಒಬ್ಬ ಕೃಷಿಕ ಒಳ್ಳೆಯ ಒಬ್ಬ ಕೃಷಿ ಉದ್ಯಮಿ ಆಗಬೇಕಂತಂದ್ರೆ ಏನೆಲ್ಲ ಒಂದು ಮುನ್ನೆಚ್ಚರಿಕೆಗಳನ್ನ ಅವನು ವಹಿಸಬೇಕಾಗುತ್ತೆ? ಇದು ಬಹಳ ಮುಖ್ಯವಾದಂತಹ ಪ್ರಶ್ನೆ ಸರ್. ಈಗ ಉದ್ಯಮಶೀಲಿಗಳ ಆಗ್ಬೇಕು ಅಂತ ಅಂದ್ರೆ ಮೊದಲು ನಾನು ತಯಾರಾಗಬೇಕಾಗಿರೋದು ಅದು ಯಾವ ರೀತಿ ಬರುತ್ತೋ ಅದನ್ನ ನಾನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಅಂತ. ಮೊದಲನೇದಾಗಿ ಅವರು ಸ್ಟ್ರಾಂಗ್ ಆಗಿ ಅವ್ರ ಮೈಂಡ್ ಸೆಟ್ ನ ರೆಡಿ ಮಾಡ್ಕೋಬೇಕು. ಈಗ ಕೆಲವೊಂದ್ಸಲ ಏನ್ ಮಾಡ್ತಾರೆ, ನಾನು ಏನೋ ಮಾಡ್ಬಿಡ್ತೀನಿ ಅಂತ ಶುರು ಮಾಡಿ ಯಶಸ್ವಿ ಆದ್ರೆ ಓಕೆ, ಆಗ್ಲಿಲ್ಲ ಅಂತ ಅಂದ್ರೆ ಮತ್ತೆ ಯಾವ್ದೋ ಬೇರೆ ತರ ನಿರ್ಧಾರ ತಗೊಳ್ಳೋದೆಲ್ಲ ಮಾಡಬಾರ್ದು. ಮೊದಲನೇದಾಗಿ ಅವ್ರು ಏನ್ ಮುನ್ನೆಚ್ಚರಿಕೆಗಳು ತಗೋಬೇಕು ಅಂತ ಅಂದ್ರೆ, ಆಗ್ಲೇ ನಾವು ಮಾತಾಡಿದ ಹಾಗೆ ಫಸ್ಟೇ ಅವರು ನಾನು ಯಾವ ಕ್ಷೇತ್ರದಲ್ಲಿ ನನ್ನ ಉದ್ದಿಮೆಶೀಲೆನ ನಾನು ಶುರು ಮಾಡ್ತಾ ಇದ್ದೇನೆ, ಇದನ್ನ ಶುರು ಮಾಡದ್ಮೇಲೆ ನನಗೆ ಯಾವ್ದಾದ್ರು ಲೈಸೆನ್ಸ್ಗಳು ಬೇಕಾಗುತ್ತಾ, ಇದ್ರ ಜೊತೆಲೆ ನನ್ನ ಕಾಂಪಿಟೇಟರ್ಸ್ ಯಾರಿದ್ದಾರೆ ನನ್ನ ಸುತ್ತಮುತ್ತ. ಈಗ ನಮ್ಮ ಚಿತ್ರದುರ್ಗ ಜಿಲ್ಲೆಯವರಾದ್ರೆ ನಮ್ಮ ಜಿಲ್ಲೆಯಲ್ಲೇ ಯಾರ್ಯಾರು ಇದೇ ತರದ ಉದ್ದಿಮೆ ಮಾಡ್ತಾ ಇದ್ದಾರೆ, ಅಷ್ಟೇ ಅಲ್ಲದೆ ಅವ್ರನ್ನ ಹೋಗಿ ಭೇಟಿ ಮಾಡಿದ್ರೆ ಯಾರೇ ಆಗ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ, ಅವ್ರು ಏನ್ ಮಾಡ್ತಿದ್ದಾರೆ, ಅವ್ರಿಗೆ ಏನ್ ಅನುಕೂಲ ಆಗಿದೆ, ಏನೇನ್ ತೊಂದರೆಗಳಾಗಿದೆ, ಅದನ್ನ ಇವ್ರ ಕ್ಷೇತ್ರದಲ್ಲಿ ಇವ್ರು ಶುರು ಮಾಡಿದ್ರೆ ಇವ್ರಿಗೆ ಏನೇನ್ ತೊಂದರೆ ಆಗುತ್ತೆ, ಅದಕ್ಕೆ ಏನೇನ್ ಅನುಕೂಲ ನಾನು ಮಾಡ್ಕೋಬೇಕು. ಈಗ ಅವರು ಕೋಳಿ ಫಾರ್ಮಿಂಗ್ ಮಾಡ್ತೀನಿ ಅಂತ ಅಂದ್ರೆ ಅದಕ್ಕೆ ಬೇಕಾದಂತ ಶೆಡ್ ವ್ಯವಸ್ಥೆ ಏನ್ ಮಾಡ್ಕೋಬೇಕು, ಅದಕ್ಕೆ ನನಗೆ ಸರ್ಕಾರದಿಂದ ಏನಾದ್ರೂ ಸೌಲಭ್ಯ ಸಿಗುತ್ತಾ, ಈ ರೀತಿ ಎಲ್ಲ ಮಾಹಿತಿ ತಗೋಬೇಕು. ಇದಾದ ನಂತರ ಮುಖ್ಯವಾಗಿ ಪ್ರೊಡಕ್ಷನ್ ಅಷ್ಟ ಆದ ನಂತರ ಅದರಲ್ಲಿ ನನಗೆ ಏನಾದ್ರೂ ಮೌಲ್ಯವರ್ಧನೆ ಮಾಡ್ಲಿಕ್ಕೆ ಸಂಸ್ಕರಣೆ ಮಾಡ್ಲಿಕ್ಕೆ ಅವಕಾಶ ಇದೆಯಾ. ಈಗ ಕೋಳಿದೆ ತಗೊಂಡ್ರೆ ಅವ್ರ ಮೊಟ್ಟೆ ತಗೊಂಡ್ರೆ ಅದನ್ನ ಸಂಸ್ಕರಣೆ ಮಾಡಿ ಎಲ್ಲೆಲ್ಲಿ ನಾನು ಕಳಿಸ್ಕೊಡಬಹುದು. ಆಮೇಲೆ ಮಾರಾಟ ಮಾಡ್ಬೇಕಾದ್ರೆ ಮುಖ್ಯವಾಗಿ ರೈತರು ಏನು ಅಂದ್ರೆ ಮಾರಾಟ ಮಾಡ್ಲಿಕ್ಕೆ ಸಿಗ್ತಾರೆ, ಆದ್ರೆ ಏನು ಅವ್ರಿಗೆ ಪ್ರಮುಖವಾಗಿ ತಗೊಳ್ಳೋ ಅಂತವ್ರು ಯಾರು ನಮ್ಮ ಉತ್ಪನ್ನಗಳನ್ನ ತಗೊಳ್ತಾರೆ ಅವ್ರು ಯಾವ ರೀತಿ ನೋಡ್ತಾರೆ ಅಂದ್ರೆ, ಒಂದು ತಿಂಗಳಿಗೆ ನನಗೆ ಇಷ್ಟು ಕ್ವಾಂಟಿಟಿ. ಈಗ ನಮ್ಮ ರೈತ ಸಂಘಗಳ FPOs ಇರ್ಬೋದು, ಸುಮಾರು ಜನ ಎಣ್ಣೆ ಉತ್ಪಾದನೆ ಮಾಡ್ತಾ ಇದ್ದಾರೆ, ತೈಲ ಉತ್ಪಾದನೆ, ಆರ್ಗ್ಯಾನಿಕ್ ಸಾವಯವ ಅಂತ ಅಂತೀವಿ. ಅವ್ರಿಗೆ ಪ್ರತಿ ತಿಂಗಳು ನನಗೆ ಇಷ್ಟು ಲೀಟರ್ ಎಣ್ಣೆ ಕೊಟ್ಟೆ ಕೊಡ್ತೀನಿ, ಇಷ್ಟು ಮೊಟ್ಟೆ ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಾವು ಅವ್ರ ಜೊತೆ ಕಾಂಟ್ರಾಕ್ಟ್ ತರ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಮಾರುಕಟ್ಟೆನೂ ಆಗುತ್ತೆ. ಹಾಗಾಗಿ ಯಾವುದೇ ರೈತ ಅವನು ಒಂದು ಉದ್ಯಮಶೀಲಿ ಆಗ್ತದಾನೆ ಅಂದ್ರೆ ಯಾವ ಕ್ಷೇತ್ರ ತಗೊಳ್ತಾರೆ ಅದ್ರಲ್ಲಿ ಅವ್ರಿಗೆ ಏನೇನು ಕಾಂಪಿಟೇಟರ್ಸ್ ಯಾರ್ಯಾರು ಸಿಗ್ತಾರೆ, ಅವ್ರಿಗೆ ಏನೇನು ಅವಕಾಶಗಳಿದೆ, ಏನೇನು ತೊಂದರೆಗಳಿದೆ, ಮತ್ತೆ ಏನೇನು ಸವಲತ್ತುಗಳು ನಮಗೆ ಸರ್ಕಾರದ ಕಡೆಯಿಂದ ಸಿಗುತ್ತೆ ಅನ್ನೋದನ್ನ ತಿಳ್ಕೊಂಡು ಅವರು ಇನ್ನ ಸಂಘಗಳು ಅವ್ರ ಒಂದು ಸಂಘ ಮಾಡ್ಕೊಂಡು ಮಾಡ್ಲಿಕ್ಕಾಗದಾದ್ರೆ ಪಾರ್ಟ್ನರ್ಸ್ ತರ ಮಾಡ್ಕೊಂಡು ಮಾಡ್ಲಿಕ್ಕಾದ್ರೆ ಅವರು ಆತರ ಮಾಡ್ಕೊಂಡು ಅವರು ಯಶಸ್ವಿ ಆಗಬಹುದು. ಅಂದ್ರೆ ಈ ಒಂದು ಕೃಷಿ ಉದ್ಯಮದಲ್ಲಿ ಕೃಷಿಕ ಪಾಲ್ಗೊಳ್ಬೇಕಂತಂದ್ರೆ ಸಾಕಷ್ಟು ಆರ್ಥಿಕವಾಗಿ ಅವನು ಸಬಲನಾಗಿರ್ಬೇಕಾಗುತ್ತೆ. ಈಗ ಸಾಕಷ್ಟು ಸರ್ಕಾರದ ಯೋಜನೆಗಳು, ಈಗ ಕೇಂದ್ರ ಸರ್ಕಾರದ್ದಾಗಿರ್ಬೋದು ಅಥವಾ ರಾಜ್ಯ ಸರ್ಕಾರದ್ದಾಗಿರ್ಬೋದು, ಯಾವ ಯಾವ ಯೋಜನೆಗಳಲ್ಲಿ ಈ ಒಂದು ಕೃಷಿ ಉದ್ಯಮವನ್ನ ಮಾಡ್ಲಿಕ್ಕೆ ಅವಕಾಶ ಇದೆ ಮೇಡಮ್? ಮುಖ್ಯವಾಗಿ MSME ಅಂತ ತುಂಬಾ ಕೇಳಿರ್ತೀವಿ, ಆದ್ರೆ ಸಣ್ಣ ಏನಂತಾರೆ ಸ್ಮಾಲ್ ಇಂಡಸ್ಟ್ರೀಸ್ ಅಂತಾನೆ, ಚಿಕ್ಕದಾಗಿ ಸ್ಟಾರ್ಟ್ ಮಾಡ್ತಿರುವಂತವ್ರಿಗೆ ಗೌರ್ಮೆಂಟ್ ಇಂದ ಸ್ಟಾರ್ಟಿಂಗ್ ಇಂದ ಅವರು ಏನು ಡಾಕ್ಯುಮೆಂಟ್ಸ್ ಪ್ರೊಡ್ಯೂಸ್ ಮಾಡದಲ್ಲೇನೆ ಅವರು ಯಾವ ರೀತಿ ಅವರ ಉದ್ದಿಮೆಯನ್ನ ತಗೊಂಡು ಹೋಗ್ತಾ ಇದ್ದಾರೆ ಅನ್ನೋ ಒಂದು ರಿಪೋರ್ಟ್, ಪ್ರಾಜೆಕ್ಟ್ ರಿಪೋರ್ಟ್ ಅಂತೀವಿ ನಾವು, ಪ್ರಪೋಸಲ್ DPR ಅಂತ, ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತೀವಿ, ಅದನ್ನ ನೀವು ಯಾವುದೇ ಬ್ಯಾಂಕಿಗೆ ತಗೊಂಡೋಗಿ ಸಹ ನಾವು ಈ ತರ ಉದ್ದಿಮೆ ಶುರು ಮಾಡ್ತಾ ಇದೀವಿ ಅಂತ ಅಂದ್ರೆ ವಿತ್ ನೋ ಎನಿ ನಿಮ್ಗೇನೇ ಅಶ್ಯೂರೆನ್ಸ್ ಇಲ್ದಂಗೆ ಅವರು ನಿಮ್ಗೆ ಪ್ರೊವೈಡ್ ಮಾಡ್ತಾರೆ. ಅದ್ರ ಜೊತೆಲಿ ನೀವು ಅದರ ಸಂಬಂಧಿತ ಇಲಾಖೆಗಳಿಂದ ಸಹ ಅದರ ಬಗ್ಗೆ ತರಬೇತಿಯನ್ನು ಸಹ ನೀವು ಪಡ್ಕೋಬಹುದು. ಅಂದ್ರೆ ಹೈನುಗಾರಿಕೆಗೂ ಸಾಕಷ್ಟು ಪ್ರಾತಿನಿಧ್ಯ ಇದೆ ರೈತರ ಒಂದು ಉದ್ಯಮ ಮಾಡಬೇಕು ಅಂತಂದ್ರೆ. ಹೌದು, ಈಗ ಕುರಿ ಸಾಕಾಣಿಕೆಗೆ ಇವೆಲ್ಲ ಕೇಂದ್ರ ಸರ್ಕಾರದ ಸಾಕಷ್ಟು ಸೌಲಭ್ಯಗಳು ಇದಾವೆ. ಹೌದು, ಇದನ್ನ ಮುಖ್ಯವಾಗಿ ನಮ್ಮ ರೈತರಿಗೆ ಓದ್ಲಿಕ್ ಬರ್ಲಿಕ್ ಬರ್ಲಿಲ್ಲ ಅಂತ ಅಂದ್ರು, ಈಗ ನಮ್ಮ ಮಕ್ಕಳಿಗೆ ಎಲ್ಲಾ ರೈತರು ಅವರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಕೊಟ್ಟಿದ್ದಾರೆ, ಅವ್ರನ್ನ ನೋಡ್ಬೋದು ಬಳಸ್ಬೋದು. ನಾವು ಇದನ್ನ ICT ಅಂತ ಅಂತೀವಿ, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಟೂಲ್ಸ್ ಅಂತ. ಅವ್ರ ಪ್ರತಿಯೊಬ್ಬರ ಹತ್ರನೂ ಆಂಡ್ರಾಯ್ಡ್ ಮೊಬೈಲ್ ಇದ್ದೇ ಇರುತ್ತೆ. ಕೇಂದ್ರ ಸರ್ಕಾರದ ಯೋಜನೆಗಳು ಅಥವಾ ನಮ್ಮ ರಾಜ್ಯ ಸರ್ಕಾರದ ಯೋಜನೆಗಳು ಅಂತ ನೋಡಿದ್ರೆ ಇವ್ರಿಗೆ ಯಾವ ಉದ್ದಿಮೆ ಬೇಕೋ, ಹೈನುಗಾರಿಕೆ ಬೇಕಾ, ಜೇನು ಸಾಕಾಣಿಕೆ ಬೇಕಾ, ಮೀನು ಸಾಕಾಣಿಕೆ ಬೇಕಾ, ಪ್ರತಿಯೊಂದು ಇಲಾಖೆಯಿಂದನೂ ಒಂದೊಂದು ಉದ್ದಿಮೆಗೆ ವಿವಿಧವಾದಂತಹ ಯೋಜನೆಗಳಿದೆ ಮತ್ತು ಅನುದಾನ ಸಹ ಇದೆ. ಬೇಸ್ಡ್ ಆನ್ ಅವರು ಸಣ್ಣ ಇಳುವಳಿದಾರರ ಮತ್ತೆ ಅವರು ಕ್ಯಾಸ್ಟ್ ಯಾವ್ದು ಬರುತ್ತೆ ಅದ್ರ ಮೇಲೆ ವಿವಿಧವಾಗಿ ಯೋಜನೆಗಳಿದೆ. ಇದನ್ನ ನಮ್ಮ ರೈತರು ಎಷ್ಟೋ ಜನ ತಿಳ್ಕೊತಿಲ್ಲ, ಅದನ್ನ ಉಪಯೋಗಿಸ್ಕೋತಾ ಇಲ್ಲ. ದಯವಿಟ್ಟು ಎಲ್ಲಾ ರೈತರು, ನಿಮಗೆ ತಿಳ್ಕೊಳ್ಲಿಕ್ ಬರ್ಲಿಲ್ಲ ಅಂದ್ರೂ ನಿಮ್ ಮಕ್ಳಿಗೆ ಓದ್ಲಿಕ್ ಬರುತ್ತೆ, ಬ್ರೌಸ್ ಮಾಡ್ಲಿಕ್ಕೆ ಬರುತ್ತೆ ವೆಬ್ಸೈಟ್ ನ, ಅದರಲ್ಲಿ ನೋಡೇ ತಿಳ್ಕೊಂಡು ದಯವಿಟ್ಟು ಎಲ್ಲರೂ ಇದ್ರ ಉಪಯೋಗ ಪಡ್ಕೊಂಡು ಕೃಷಿಯನ್ನ ಕೇವಲ ಕೃಷಿ ಆಗದೆ ಕೃಷಿ ಉದ್ಯಮಶೀಲತೆ ಆಗಿ ತಗೊಂಡು ಎಲ್ಲರೂ ಮುಂದೆ ಬರಬೇಕು. ಅಂದ್ರೆ ಈ ಒಂದು ಉಪಕಸಬುಗಳಲ್ಲಿ ಈಗ ಯಶಸ್ವಿಯಾಗಿ ಈ ಒಂದು ಕೃಷಿ ಉದ್ಯಮ ನಡೆಸಬೇಕಂತಂದ್ರೆ ಯಾವ ರೀತಿ ಅವರು ತಯಾರಾಗಬೇಕಾಗುತ್ತೆ ಮೇಡಮ್? ನಾವು ಇದೇ ಮೊದಲು ಮಾತಾಡಿದಾಗೆ ಈಗ ಉಪಕಸಬನ್ನೇ ತಗೋಬೇಕಾದ್ರೆ ಯಾವ ರೀತಿ ನೋಡ್ಬೇಕು, ಆಗ್ಲೇ ಅವರ ಏನಂತಾರೆ ಅವರ ಜಮೀನಿನಲ್ಲೇನೆ ಬಳಸಕ್ಕೆ ಏನ್ ಸಿಗುತ್ತೆ. ಈಗ ಅವ್ರ ಹತ್ರ ಹಸು ಇತ್ತು ಅನ್ಕೊಳ್ಳೋಣ, ಹಸು ಇತ್ತು ಅಂತ ಅಂದ್ರೆ ಆಗ ಅವರು ಏನು ವರ್ಮಿ ಕಾಂಪೋಸ್ಟ್ ಅಂತೀವಿ, ಎರೆಹುಳು ಗೊಬ್ಬರ, ಅವರ ತೋಟದಿಂದ ಆಲ್ರೆಡಿ ತುಂಬಾ ಕಸ ಬರ್ತಾ ಇರುತ್ತೆ. ಆಮೇಲೆ ಈಗ ನಾವು ನೋಡ್ಬೋದು ಅಡಿಕೆ ಬೆಳೆಗಾರರು ತುಂಬಾ ಜನ ಇದಾರೆ, ಅಡಿಕೆ ಸಿಪ್ಪೆನ ಏನ್ ಮಾಡ್ತಾರೆ ತೆಗ್ದ ಮೇಲೆ ಹಾಗೆ ಹಾಕ್ಬಿಡ್ತಾರೆ, ಬಟ್ ಅದ್ರದೇ ಕಲ್ಚರ್ ಸಹ ಸಿಗುತ್ತೆ ನಮ್ಮಲ್ಲಿ. ಈಗ ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡಬಹುದು, ಕಾಂಪೋಸ್ಟ್ ಗೊಬ್ಬರ ತಯಾರು ಮಾಡಬಹುದು. ಈ ರೀತಿ ಅವ್ರು ಯಾವ್ದೇ ಉದ್ದಿಮೆನ ತಗೊಳ್ತೀವಿ ಅನ್ನೋದಾದ್ರೆ ನಮ್ಮ ಹತ್ರ ಆಲ್ರೆಡಿ ನೀವು ಎಕ್ಸ್ಟ್ರಾ ದುಡ್ಡು ಹಾಕಿ ಏನೋ ತಗೋಬೇಕು ಇನ್ಪುಟ್ಸ್ ಅಂದಂಗೆ ನಿಮ್ಮ ಹತ್ರ ಆಲ್ರೆಡಿ ಏನು ಒಳ ಹರಿವು ಇದೆ ಅದನ್ನೇ ಬಳಸ್ಕೊಂಡು ಮಾಡ್ಲಿಕ್ಕೆ ಆಗುವಂತ ಉದ್ದಿಮೆಗಳನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಉತ್ತಮ ಆಗುತ್ತೆ. ಈಗ ಇವರು ಎರೆಹುಳೆ ಗೊಬ್ಬರನ ಸಹ ನಾವು ತಗೋಬಹುದು, ಇದನ್ನ ನಾವು ಹಲೆ ಮಾತಾಡ್ಲಿಲ್ಲ. ಒಳ ಹರಿವು ಅಂದ್ರೆ ಈಗ ಬೀಜೋತ್ಪಾದನೆ ಎಲ್ಲ ತಗೊಳ್ಳೋ ತರಾನೆ ಅವರೇ ಎರೆಹುಳು ಗೊಬ್ಬರ ತಗೋಬಹುದು, ಬಯೋಡಿಗ್ರೇಡರ್ಸ್ ಎಲ್ಲ ತಗೋಬಹುದು. ಆ ರೀತಿಯಾಗಿ ಅವ್ರು ಅದನ್ನ ತಗೋಬೇಕಾದ್ರೆ ನಮ್ಮಲ್ಲಿ ಏನ್ ಆಲ್ರೆಡಿ ಅವೈಲಬಲ್ ಇದೆ ಅದನ್ನ ತಗೊಳ್ಳೋದ್ರಿಂದ ಅವರು ಆ ಉದ್ದಿಮೆ ಶುರು ಮಾಡ್ಲಿಕ್ಕೆ ಹೆಚ್ಚಿನ ದುಡ್ಡು ಬೇಕಾಗಲ್ಲ. ಆಗ್ಲೇ ನನ್ನ ಹತ್ರ ಇರೋದನ್ನೇ ನಾನು ಬಳಸ್ಕೊಂಡು ಮಾಡೋದ್ರಿಂದ ದುಡ್ಡು ಸಹ ಅವ್ರಿಗೆ ಕಮ್ಮಿನೇ ತಗೊಂಡು ಅವರು ಬಳಸ್ಕೋಬಹುದು. ಈಗ ನಮ್ಮ ಕೃಷಿಕರು ಈ ಒಂದು ಕೃಷಿ ಉದ್ಯಮ ಮಾಡಬೇಕು ಅಂತ ಹೇಳಿ ಮುಂದೆ ಬಂದಾಗ ಈಗ ಕೃಷಿ ಉದ್ಯಮಶೀಲತೆ ಮಾಡೋದ್ರಿಂದ ನಮ್ಮ ರೈತರಿಗೆ ಏನೇನು ಅನುಕೂಲ ಅದ ಮೇಡಮ್, ಇದ್ರ ಬಗ್ಗೆ ಹೇಳಿ ಮೇಡಮ್. ನಾವು ಫಸ್ಟ್ ಅದಕ್ಕೆ ಲಾಭ ಆಗೋದನ್ನ ಅವರೇ ತಿಳ್ಕೊಳ್ಬೇಕು ಅಂತ ಅಂದ್ರೆ ಉದ್ದಿಮೆದಾರರನ್ನ ನಾವು ನೋಡಿದ್ರೆ ನೀವು ಸುಮಾರಷ್ಟು ಸಲ ಅವರ ಉದ್ದಿಮೆದಾರರು ಮಾತಾಡಿರೋದನ್ನ ಹೋಗಿ ಕೇಳಿದ್ರೆ ಅವ್ರ ಮುಂದೆ ಹೇಗಿದ್ರು, ಉದ್ದಿಮೆದಾರರ ಆದ್ಮೇಲೆ ಹೇಗೆ ಬದಲಾದ್ರು ಅಂತ ನಾವು ತಿಳ್ಕೊಬಹುದು. ಆರ್ಥಿಕವಾಗಿ ಯಾವ ರೀತಿ ಬದಲಾವಣೆ, ಆರ್ಥಿಕವಾಗಿ ಅವ್ರು ತುಂಬಾ ಸಬಲರಾಗಿರ್ತಾರೆ. ಪ್ರಮುಖವಾಗಿ ಆರ್ಥಿಕವಾಗಿ ಅವ್ರು ಸಬಲರಾದ್ರೆ ಆಬ್ವಿಯಸ್ಲಿ ಅವ್ರು ಸೋಷಿಯಲಿ ಡೆವಲಪ್ ಆಗ್ತಾರೆ, ಅವರು ಒಂದು ಒಳ್ಳೆ ಪೊಸಿಷನ್ಗೆ ಹೋಗ್ತಾರೆ. ಅಷ್ಟೇ ಅಲ್ಲದೆ ಮಕ್ಳಿಗೂ ಎಜುಕೇಶನ್ ಅವ್ರ ಹತ್ರ ಚೆನ್ನಾಗಿ ದುಡ್ಡು ಕಾಸು ಎಲ್ಲ ಚೆನ್ನಾಗಾಯ್ತು ಅಂದ್ರೆ ಆಬ್ವಿಯಸ್ಲಿ ಫುಲ್ ಸೊಸೈಟಲ್ ಅವ್ರ ಏರಿಯಾ ಅವ್ರ ಊರು ಏನಿರುತ್ತೆ ಅದು ಸಹ ಡೆವಲಪ್ ಆಗುತ್ತೆ. ರೈತರೇ ಅಲ್ಲದೆ ನಾವು ಜನಸಾಮಾನ್ಯರು ಸಹ ನನ್ನ ಹತ್ರ ಏನ್ ಇಲ್ಲ ಅಂತ ಯೋಚನೆ ಮಾಡೋದ್ರ ಬದಲು ನಮ್ಮ ಹತ್ರ ಇರೋದನ್ನೇ ಬಳಸ್ಕೊಂಡು ನಾನು ಹೇಗೆ ಉತ್ತಮವಾಗಿ ಬೆಳಿಬಹುದು ಅನ್ನೋದನ್ನ ಯೋಚನೆ ಮಾಡ್ಬೇಕಾಗತ್ತೆ. ರೈತರು ಕೃಷಿಯನ್ನ ಕೃಷಿ ಅಲ್ಲದೆ ಕೃಷಿ ಉದ್ಯಮಶೀಲತೆಯಾಗಿ ತಗೊಂಡ್ರೆ ಅವರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಬಹುದು, ಅದೇ ಅಲ್ಲದೆ ಅವರು ಬೇರೆ ಯಾರ ಮೇಲೂ ಯಾವ್ದಕ್ಕೂ ಡಿಪೆಂಡ್ ಆಗೋದು ಬೇಕಿರಲ್ಲ. ಆಮೇಲಿಂದ ಎಷ್ಟೋ ಮಾಹಿತಿ ಬಗ್ಗೆ ನಾನು ಎಲ್ಲಿ ಕೇಳಬೇಕು ಎಲ್ಲಿ ತಿಳ್ಕೋಬೇಕು ಅನ್ನೋದಿರುತ್ತೆ. ಆದ್ರೆ ನೀವೇ ಒಳ್ಳೆ ಉದ್ಯಮಿದಾರರಾದ್ರೆ, ನೀವೇ ಒಬ್ಬ ಯಶಸ್ವಿ ರೈತರಾದ್ರೆ ಮೀಡಿಯಾದವ್ರು ಇರ್ಬೋದು ಮತ್ತೊಬ್ರು ಇರ್ಬೋದು ಅವರೇ ನಿಮ್ಮನ್ನು ಹುಡುಕೊಂಡು ಬರ್ತಾರೆ. ಅಷ್ಟೇ ಅಲ್ಲದೆ ಈಗ ನೀವು ಒಂದು ಯಶಸ್ವಿ ಆದ್ರಿ ಅಂದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದ್ ವರ್ಷ ಎರಡು ವರ್ಷ ನೀವು ಉದ್ದಿಮೆದಾರರಾದ್ರೆ ನಿಮ್ಗೆ ಒಂದು ನಾಲೆಡ್ಜ್ ಬರುತ್ತೆ ಏನೇನ್ ಮಾಡ್ಬೇಕು ಹೇಗೆ ಅಂತ. ಆಗ ನೀವು ಬೆಳವಣಿಗೆ ಅಲ್ದಲೆ ನಿಮ್ಮ ಸಂಘದವ್ರು ಇರ್ಬೋದು ಅಥವಾ ನಿಮ್ಮ ಆಸಪಾಸಿನ ರೈತರಿಗೂ ಸಹ ಮಾಹಿತಿ ಕೊಟ್ಟು ಅವ್ರನ್ನು ಸಹ ನೀವು ಸ್ವಾವಲಂಬಿಗಳಾಗಿ ಬದಲಾಯಿಸಬಹುದು. ಅಷ್ಟೇ ಅಲ್ಲದೆ ಈಗ ರೈತರು ಏನೋ ನನ್ಗೆ ಆದಾಯ ಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ, ನೀವೇ ಉದ್ಯಮಿದಾರರ್ ಆದ್ರೆ ನೀವೇ ಕೆಲವೊಂದಷ್ಟು ಜನಕ್ಕೆ ಉದ್ಯಮನ ಕೊಡ್ಬೋದು. ನೀವೇ ಒಂದು ಉದ್ದಿಮೆದಾರರಾಗಿ ನೀವೇ ಒಂದು ಸಂಘ ಕಟ್ಟಿ ನೀವೇ ಒಂದು ಏನೋ ಒಂದು ಸಂಸ್ಥೆ ನಡೆಸ್ತಾ ಇದ್ದೀರಾ ಅಂದ್ರೆ ನಿಮ್ಮ ಕೈ ಕೆಳಗೆ ಕೆಲಸ ಮಾಡ್ಲಿಕ್ಕೆ ಅಂತ ಸುಮಾರಷ್ಟು ಜನ ಬರ್ತಾರೆ, ಅವ್ರಿಗೂ ಸಹ ನೀವು ಆರ್ಥಿಕವಾಗಿ ಸಹಾಯ ಮಾಡ್ದಂಗೆ ಆಗುತ್ತೆ. ಈಗ ಸಾಮಾನ್ಯವಾಗಿ ಈಗ ಕೃಷಿ ಉದ್ಯಮ ಮಾಡುವಂತವರು ಕೃಷಿ ಉದ್ಯಮಿ ಅಂತ ಹೇಳಿ ಗುರುಸೋದು ಯಾಕೆ ಮೇಡಮ್? ಈಗ ಅದು ಸುಲಭವಾಗಿ ಆಗುತ್ತೆ ಸರ್. ಈಗ ನಮ್ಮಲ್ಲಿ ಸಂವಹನದಲ್ಲಿ ಹೇಗೆ ಒಬ್ಬರನ್ನ ಐಡೆಂಟಿಫೈ ಮಾಡ್ತೇವೆ ಅಂದ್ರೆ, ಈಗ ನೀವು ಯಾರಾದ್ರೂ ಒಬ್ಬರನ್ನ ನೋಡಿದ್ರೆ ಇವರು ಉದ್ದಿಮೆದಾರರ ಇಲ್ವಾ ಅಂತ ಈಸಿಯಾಗಿ ಗೊತ್ತಾಗುತ್ತೆ. ಈಗ ನಮ್ಮ ರೈತರ ನೋಡಿದ್ರೆ ಇವ್ರು ನಮ್ಮ ರೈತರಪ್ಪ ಅಂತ ಗೊತ್ತಾಗುತ್ತೆ, ಯಾಕೆಂದ್ರೆ ಅವ್ರು ಅಷ್ಟು ಡೌನ್ ಟು ಅರ್ತ್ ಇರ್ತಾರೆ, ಆ ರೀತಿ ಮಾತಾಡ್ತಿರ್ತಾರೆ. ಹಾಗೆ ಉದ್ದಿಮೆದಾರರಾದಾಗ ಅವ್ರ ಯೋಚನೆ ಯಾವಾಗ್ಲೂ ಹೇಗಿರುತ್ತೆ ಅಂತ ಅಂದ್ರೆ, ನಾನು ಈಗ ಒಂದು ಏನೋ ಒಂದು ಯಾರ ಹತ್ರ ನಾವು ಮಾತಾಡ್ತಿದ್ದೀನಿ ಅಂದ್ರೆ ಇದ್ರಲ್ಲಿ ಏನು ನನಗೆ ಬಿಸ್ನೆಸ್ ಆಪರ್ಚುನಿಟಿ ಅಂದ್ರೆ ಇದೇನು ಮಾತಾಡ್ತಿದ್ದೀನಿ ಇದ್ರಲ್ಲಿ ತಗೊಂಡು ಹೇಗೆ ಉದ್ದಿಮೆ ನಾನು ಶುರು ಮಾಡಬಹುದು. ಈಗ ಅವರು ಸಾಮಾನ್ಯ ರೈತರು ಎಲ್ಲೋ ಒಂದು ಫೀಲ್ಡ್ ವಿಸಿಟ್ಗೆ ಏನಕ್ಕಾದ್ರೂ ಹೋದಾಗ ಓ ಇವ್ರು ಇದನ್ನ ಬೆಳೆದಿದಾರ ಇದನ್ನ ಅಂತ ನೋಡ್ಕೊಂಡ್ಬರ್ತಾರೆ. ಅದೇ ಅವರು ಕೃಷಿ ಉದ್ದಿಮೆದಾರರಾಗಿ ಮತ್ತೊಂದು ತಾಕಿಗೆ ಹೋದಾಗ ಇವ್ರು ಈ ತರ ಬೆಳೆದಿದಾರಲ್ಲ, ನಾನ್ ಬೆಳೆದಿರೋದ್ಕಿಂತ ಏನ್ ವಿಶೇಷವಾಗಿ ಇವ್ರು ಬೆಳೆದಿದ್ದಾರೆ, ನಾನ್ ಬೆಳೆದಿರೋದ್ ಬಿಟ್ಟು ಇದನ್ನ ಬೇರೆ ತರ ಬೆಳೆದಾಗ ನನಗೇನ್ ಲಾಭ ಆಗುತ್ತೆ, ನಾನ್ ಬೆಳೀತಿರೋದ್ಕಿಂತ ಇದು ಉತ್ತಮ ಇದೆಯಾ, ಆ ರೀತಿ ಕಂಪೇರ್ ಮಾಡ್ಕೊಂಡು ಹೋಗ್ತಾರೆ. ಅವರ ಯೋಚನೆ ಇರ್ಬೋದು, ಅವರು ಮಾತನಾಡುವ ರೀತಿ ಇರ್ಬೋದು, ಅವರ ವರ್ತನೆ ಇರ್ಬೋದು, ಅವರು ಹೇಗೆ ಕಾಂಟ್ಯಾಕ್ಟ್ಸ್ ನ ಬೆಳೆಸ್ಕೋತಾರೆ. ಒಂದು ಉದ್ದಿಮೆದಾರರಾದ್ರೆ ಏನ್ ಮಾಡ್ತಾರೆ, ಯಾರನ್ನೋ ಒಬ್ಬನ್ ಮೀಟ್ ಮಾಡಿದಾಗ ಅವ್ರದ್ದು ಸಹ ಕಾಂಟ್ಯಾಕ್ಟ್ ಇಟ್ಕೊಂಡು ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಅಲ್ಲಿ ಇರುತ್ತೆ. ಈ ರೀತಿಯಾಗಿ ನಾವು ಕೃಷಿಕರನ್ನ ಮತ್ತೆ ಕೃಷಿ ಉದ್ಯಮಿಗಳನ್ನ ಈಸಿಯಾಗಿ ವ್ಯತ್ಯಾಸ ಕಂಡುಹಿಡಿಬಹುದು ಸರ್. ಈಗ ಸಾಕಷ್ಟು ಕಡೆ ನಾವು ನೋಡಿದ್ವಿ ಈ ಒಂದು ಕೃಷಿ ಉದ್ಯಮದಲ್ಲಿ ಸಾಕಷ್ಟು ರೈತರು ಲಾಸ್ ಅನ್ನು ಕಂಡಿರುವಂತದ್ದನ್ನ ನೋಡಿದ್ವಿ. ಅದು ಯಾಕೆ ಆಗುತ್ತೆ ಮೇಡಮ್? ಈಗ ನಾವು ಮಧ್ಯ ಮಧ್ಯ ಮಾತಾಡದ್ವಿ, ಈಗ ಏನ್ ಮಾಡ್ತೀವಿ, ಒಬ್ಬ ರೈತ ಒಂದು ಬೆಳೆಗೆ ಜಾಸ್ತಿ ರೇಟ್ ಬಂತು ಅಂತ ಅದೇ ಸಾಮಾನ್ಯ ಆಗಿ ಹಾಕ್ಬಿಡ್ತಾರೆ. ಈಗ ನಮ್ಮ ಹತ್ರ ಒಂದು 10 ಕೆಜಿ ರಾಗಿ ಇದೆ ಅಂತ ಅಂದ್ರೆ ಅದಕ್ಕೆ ರೇಟ್ ಜಾಸ್ತಿ ಇರುತ್ತೆ. ಅದೇ ನನ್ನ ಹತ್ರ 100 ಕೆಜಿ ಇದೆ ಆಗ್ಲೇಡಿ ರಾಗಿ ಅಂತ ಅಂದ್ರೆ ಅದಕ್ಕೆ ಏನಾಗುತ್ತೆ, ರೇಟು ಬಿದೋಗ್ಬಿಡುತ್ತೆ. ಆ ರೀತಿಯಾಗಿ ಉತ್ಪಾದನೆ ಜಾಸ್ತಿ ಆಗ್ಬಾರ್ದು, ಉತ್ಪಾದನೆ ಜಾಸ್ತಿ ಆಗ್ಬಾರ್ದು. ಯಾವ್ದೋ ರೇಟ್ ಜಾಸ್ತಿ ಹೋಗಿದೆ ಅಂತ ಉತ್ಪಾದನೆ ನಾನು ಜಾಸ್ತಿ ಮಾಡಬಾರ್ದು. ಆಮೇಲಿಂದ ಈಗ ನಾವು ಕೃಷಿಕರಿಗೇನೆ ಆಗ್ಲಿ ಹೇಳ್ತೀವಿ, ಯಾವ್ದೋ ಒಂದಕ್ಕೆ ಅವಲಂಬಿತ ಆಗ್ಬೇಡಿ. ಸುಮಾರಷ್ಟು ಜನ ಸುಮಾರು ಕಡೆ ಈಗ ನಾವು ನೋಡ್ತಾ ಇದೀವಿ, ಅಡಿಕೆ ಬೆಳೆಗಾರರು ತುಂಬಾ ಜಾಸ್ತಿ ಆಗ್ತಿದ್ದಾರೆ. ಅಡಿಕೆಗೆ ಬೆಲೆ ಜಾಸ್ತಿ ಆಗಿದೆ ಅಂತ ಯಾವ್ದೋ ಒಂದು ಟೈಮಲ್ಲಿ 70,000 ಹೋಯ್ತು. ಬಟ್ ಈಗ ಅದಾದ ನಂತರ 55 ಸಹ ದಾಟಿಲ್ಲ ನಾವು ನೋಡಿರೋ ಹಾಗೆ. ಯಾಕೆ ಅಂತ ಅಂದ್ರೆ ಅಡಿಕೆ ಬೆಳೆಗಾರರು ಜಾಸ್ತಿ ಆಗಿದ್ದಾರೆ. ನಾವೀಗ ಎಲ್ಲೋ ಒಂದ್ ಕಡೆ ಬಸ್ಸಲ್ಲಿ ಹೋಗ್ತಿದೀವಿ ಅಂದ್ರೆ ನೀವು ಆಸಪಾಸು ನೋಡಿದ್ರೆ ಮುಂಚೆ ವಿವಿಧ ಬೆಳೆಗಳು ಸಿಕ್ತಿತ್ತು, ಈಗ ಒಂದೇ ಪ್ರತ್ಯೇಕ ಬೆಳೆಗೆ ಹೋಗ್ಬಿಟ್ಟಿದ್ದಾರೆ. ಮೊದಲನೇದಾಗಿ ಒಂದೇ ಬೆಳೆಯದ ಮೇಲೆ ಡಿಪೆಂಡ್ ಆಗಬಾರ್ದು, ಒಂದೇ ಉದ್ದಿಮೆ ಮೇಲೆ ಡಿಪೆಂಡ್ ಆಗಬಾರ್ದು. ಆಮೇಲ್ ನಂತರ ನಾವು ಮೊದಲೇ ನಾವು ಮಾತಾಡಿದ್ವಿ ಏನೇನ್ ಮುನ್ನೆಚ್ಚರಿಕೆ ಕ್ರಮ ವಹಿಸ್ಕೋಬೇಕು ಅಂತ. ಅದ್ರಲ್ಲಿ ನಾವು ಮಾತಾಡಿದ್ದೇನು, ಏನೇನು ಅವ್ರಿಗೆ ಅವಕಾಶಗಳಿದೆ, ಏನೇನ್ ನ್ಯೂನ್ಯತೆಗಳಿದೆ, ಏನೇನ್ ತೊಂದರೆಗಳಿದೆ ಅಂತ. ಇದನ್ನ ನಾವು ಸ್ವಾಟ್ ಅನಾಲಿಸಿಸ್ ಅಂತೀವಿ. ನಮ್ಮಲ್ಲಿ ಏನೇ ಬಿಸ್ನೆಸ್ ಏನೇ ಉದ್ಯಮಶೀಲತೆ ಮಾಡಬೇಕಾದ್ರೂ ಸ್ವಾಟ್ ಅನಾಲಿಸಿಸ್, ಸ್ಟ್ರೆಂಗ್ಸ್ ವೀಕ್ನೆಸ್ ಆಪರ್ಚುನಿಟೀಸ್ ಅಂಡ್ ಥ್ರೆಟ್ಸ್. ಅಂದ್ರೆ ಇವ್ರ ಹತ್ರ ಏನೇನು ಆಲ್ರೆಡಿ ಅದಕ್ಕೆ ಬೇಕಾಗಿರುವಂತಹ ಅನುಕೂಲಗಳಿದೆ, ಅನಾನುಕೂಲಗಳು ಏನೇನಿದೆ, ನ್ಯೂನ್ಯತೆಗಳು ಏನೇನಿದೆ, ಆಮೇಲೆ ಅದನ್ನ ಶುರು ಮಾಡೋದ್ರಿಂದ ಇವ್ರಿಗೆ ಏನೇನ್ ತೊಂದರೆಗಳಾಗುತ್ತೆ ಅಂತ. ಪ್ರತಿಯೊಬ್ಬ ಉದ್ಯಮಶೀಲಿಗಳು ಅವರು ಉದ್ದಿಮೆನ ಶುರು ಮಾಡಕ್ ಮುಂಚೆ ಈ ಸ್ವಾಟ್ ಅನಾಲಿಸಿಸ್ ಮಾಡೋದ್ರಿಂದ ಅವ್ರಿಗೆ ಆಗುವಂತಹ ನಷ್ಟ ಕಡಿಮೆ ಆಗುತ್ತೆ. ಅದಾದ ನಂತರ ಏನೇ ಶುರು ಮಾಡ್ತೀನಿ ಅಂದ್ರು, ಈಗ ನಾವು ಮಾತಾಡಿದ್ವಿ ಬ್ಯಾಂಕ್ ಅಲ್ಲಿ ಹೋದ್ರೆ ಲೋನ್ ಸಿಗುತ್ತೆ, ರಿಪೋರ್ಟ್ ಕೊಡಬೇಕು ಅಂತ. ಆ ರಿಪೋರ್ಟ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ, ಸ್ಟಾರ್ಟಿಂಗ್ ಶುರು ಮಾಡೋದ್ರಿಂದ ನಾನು ಹೇಗೆ ಶುರು ಮಾಡ್ತೀನಿ, ಹೇಗೆ ಉತ್ಪಾದನೆ ಮಾಡ್ತೀನಿ, ಒಂದು ದಿನದಲ್ಲಿ ಎಷ್ಟು ಉತ್ಪಾದನೆ ಮಾಡ್ತೀನಿ, ಆ ಉತ್ಪಾದನೆ ಆದಂತಹ ಉತ್ಪನ್ನನ ಯಾರಿಗೆ ಎಷ್ಟು ಮೊತ್ತಕ್ಕೆ ಮಾರಾಟ ಮಾಡ್ತೀನಿ ಅನ್ನೋದು ಪ್ರತಿಯೊಂದು ಡೀಟೇಲ್ಸ್ ಇರುತ್ತೆ. ಈಗ ನಾನು ಒಬ್ಬ ಉದ್ದಿಮೆಶೀಲನಾಗಬೇಕು ಅಂತ ಅಂದ್ರೆ ಈ ರೀತಿಯಾಗಿ ಏನೋ ಈಗ ಶುರು ಮಾಡ್ಬೇಕಪ್ಪ, ನಾನು ಇದಕ್ಕೆ ಸೀಟ್ಸ್ ಎಲ್ಲಿಂದ ತರಬೇಕು, ಇದಕ್ಕೆ ಯಾರು ಮೀಟ್ ಮಾಡ್ಬೇಕು, ಒಂದ್ ಶೆಡ್ ಹಾಕ್ಬೇಕು, ಅಷ್ಟನ್ನೇ ಮಾಡಿದ್ರೆ ಲಾಭ ಖಂಡಿತ ಆಗಲ್ಲ. ಆಗ್ಬೋದು ವೇಗಾಗಿ, ಬಟ್ ಏನು ಅಂತ ಅಂದ್ರೆ ನಿಮಗೆ ನಷ್ಟ ಆಗಬಾರ್ದು ಅಂದ್ರೆ ಪ್ರತಿಯೊಂದು ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ನಾವು ಏನ್ ಹೇಳಿದ್ವಿ, ಶುರುವಿಂದ ಕೊನೆಯವರಿಗೆ ಮಾರುಕಟ್ಟೆವರೆಗೂ ಸಹ ಪ್ರತಿಯೊಂದು ಮಾಹಿತಿ ಅವ್ರು ತಿಳ್ಕೊಂಡು ಆ ನಂತರ ಶುರು ಮಾಡಿದ್ರೆ ಖಂಡಿತವಾಗ್ಲೂ ಅವ್ರಿಗೆ ಲಾಭ ಸಿಕ್ಕೇ ಸಿಗುತ್ತೆ. ಲಾಭ ಸಿಗ್ಲಿಲ್ಲ, ಒಂದು ವೇಳೆ ನಷ್ಟ ಆಯ್ತು ಅಂತ ಅಂದ್ರು, ಉದ್ದಿಮೆದಾರರ ಮುಖ್ಯ ಲಕ್ಷಣನೇ ರಿಸ್ಕ್ ತಗೊಳ್ಳುವಂತದ್ದು. ಹಾಗಾಗಿ ಅವರು ಆ ರಿಸ್ಕ್ನ ಸಹ ತಗೊಳ್ಳಿಕ್ಕೆ ಅವರು ರೆಡಿ ಆಗಿರ್ಬೇಕು ಮೆಂಟಲಿ. ಅದಾದ ನಂತರ ಈಗ ನಮ್ಮಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ಯಾವ್ದಾದ್ರು ಒಂದು ಹೊಸ ತಂತ್ರಜ್ಞಾನ ಬರುತ್ತೆ ಅಥವಾ ಹೊಸ ತಳಿ ಬರುತ್ತೆ. ನಮ್ಮ ರೈತರು ಕೆಲವೊಬ್ರು ಮಾಡ್ತಾರೆ ಇದನ್ನ ಆಲ್ರೆಡಿ, ನಮ್ಮ ರೈತರು ತುಂಬಾ ಬುದ್ಧಿವಂತರಿದ್ದಾರೆ. ಈಗ ಒಂದು ಹೊಸ ತಳಿ ಬಂತು ಅಂದ್ರೆ ನಾವ್ ಎಷ್ಟೇ ಹೇಳಿದ್ರು ಒಂದೇ ಸಲ ತಗೊಂಡೋಗ್ ಹಾಕಲ್ಲ. ಅವ್ರು 1 ಎಕರೆ ಜಾಗ ಇದೆ ಅಂದ್ರೆ ಅದ್ರಲ್ಲಿ ಎಷ್ಟೋ ಗುಂಟನಲ್ಲಿ ಮಾತ್ರ ಆ ಹೊಸ ತಳಿ ಹಾಕಿ, ಪಕ್ಕದಲ್ಲಿ ಅವ್ರು ಮಾಮೂಲಿ ಹಾಕ್ತಿದ್ದನ್ನ ಹಾಕಿ, ಆದ್ರೆ ಇಳುವರಿ ಬಂದ ಮೇಲೆ ನನ್ ಜಾಗಕ್ಕೆ ಎಷ್ಟು ಹೋಗ್ತು ಅಂತ ನೋಡಿ ವಯಬಿಲಿಟಿ ಚೆಕ್ ಮಾಡಿ ಆ ನಂತರ ಅವ್ರು ಅಳವಡಿಸ್ಕೊಳ್ತಾರೆ. ಇದೇ ರೀತಿ ಅವ್ರು ಉದ್ದಿಮೆ ಶುರು ಮಾಡ್ಬೇಕಾದ್ರೆ ಒಂದೇ ಸತಿ ದೊಡ್ಡದಾಗಿ ಶುರು ಮಾಡದೆ ಚಿಕ್ಕದಾಗಿ ಶುರು ಮಾಡಿ ಆಗ ಅವ್ರಿಗೆ ಗೊತ್ತಾಗುತ್ತೆ ಏನ್ ತೊಂದರೆ ಆಗ್ತಾ ಇದೆ, ಏನ್ ಅನುಕೂಲ ಆಗ್ತಿದೆ ಅಂತ. ಅದ್ರ ಮೇಲೆ ಅವರು ಇನ್ನ ದೊಡ್ಡ ಮಟ್ಟದಲ್ಲಿ ಅದನ್ನ ವಿಸ್ತರಿಸ್ತಾ ಹೋಗ್ಬಹುದು. ಮೇಡಮ್, ಈ ಒಂದು ಕೃಷಿ ಉದ್ಯಮದ ಬಗ್ಗೆ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಮ್ಮ ರೈತರಿಗೆ ನಿಮ್ಮನ್ನ ಯಾವ ರೀತಿ ಸಂಪರ್ಕ ಮಾಡಬಹುದು? ಅವರು ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ರೆ ಖಂಡಿತವಾಗ್ಲೂ ಮಾಹಿತಿ ಕೊಡ್ತೀವಿ. ಇಷ್ಟೇ ಅಲ್ಲದೆ ಇದರ ಬಗ್ಗೆನೆ ಪ್ರತ್ಯೇಕವಾಗಿ ನಾವು ತರಬೇತಿನ ಆಯೋಜಿಸಿ ದಿನಪತ್ರಿಕೆಗಳಲ್ಲಿ ಹಾಗೂ ರೇಡಿಯೋನಲ್ಲಿ ಮಾಹಿತಿಯನ್ನು ಬಿತ್ತರಿಸ್ತೇವೆ. ಆ ಸಮಯದಲ್ಲಿ ದಯವಿಟ್ಟು ಕೊಟ್ಟಿರುವಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ನೀವು ಬಂದು ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ತಗೋಬಹುದು. ನೀವು ಹೆಚ್ಚಿನ ಮಾಹಿತಿಗಾಗಿ ಈ ಸಂಖ್ಯೆಗೆ ಸಂಪರ್ಕಿಸಬಹುದು, 9480838201. ಒಳ್ಳೇದು ಮೇಡಮ್. ಇಲ್ಲೇ ತನಕ ಈ ಒಂದು ಕೃಷಿ ಉದ್ಯಮಶೀಲತೆ ಕುರಿತು ಸಾಕಷ್ಟು ಮಾಹಿತಿಯನ್ನ ನಮ್ಮ ರೈತರಿಗೆ ತಿಳಿಸಿಕೊಟ್ಟಿದ್ರ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು. ಇದುವರೆಗೂ ಕೃಷಿ ಉದ್ಯಮಶೀಲತೆ ಕುರಿತು ಹಿರಿಯೂರು ತಾಲೂಕು ಬಬ್ಬೂರು ಫಾರಂ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಸ್ತರಣಾ ವಿಭಾಗದ ವಿಜ್ಞಾನಿ ಡಾಕ್ಟರ್ ಪ್ರೀತಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ಖಾಸಗಿ ಆರೋಗ್ಯ ಸಂಸ್ಥೆಗಳೇ ಗಮನಿಸಿ, ಕೆಪಿಎಂಇ ಕಾಯ್ದೆ ಬಗ್ಗೆ ತಿಳಿಯಿರಿ. ಸಾರ್ವಜನಿಕರ ಅನುಕೂಲಕ್ಕಾಗಿ ಆಸ್ಪತ್ರೆಯಲ್ಲಿ ದೊರೆಯುವ ಸೌಲಭ್ಯ, ಸೇವಾ ಶುಲ್ಕ ವಿವರವನ್ನು ಫಲಕಗಳಲ್ಲಿ ಮತ್ತು ಜಾಲತಾಣಗಳಲ್ಲಿ ಪ್ರದರ್ಶನ ಕಡ್ಡಾಯ. ಚಿಕಿತ್ಸೆಗೆ ಮುನ್ನ ಅಂದಾಜು ವೆಚ್ಚವನ್ನು ಒದಗಿಸಬೇಕು. ತುರ್ತು ಸಂದರ್ಭಗಳಲ್ಲಿ ಯಾವುದೇ ನಿರ್ಬಂಧವಿಲ್ಲದೆ ಪ್ರಥಮ ಚಿಕಿತ್ಸೆ ನೀಡಬೇಕು. ಚಿಕಿತ್ಸೆಯ ಸಂದರ್ಭದಲ್ಲಿ ರೋಗಿ ಮೃತಪಟ್ಟಲ್ಲಿ ಯಾವುದೇ ಷರತ್ತು ಇಲ್ಲದೆ ಮೃತದೇಹ ನೀಡಬೇಕು. ಯಾವುದೇ ಲೋಪ ಕಂಡು ಬಂದಲ್ಲಿ ಜಿಲ್ಲಾ ಆರೋಗ್ಯ ಅಧಿಕಾರಿ ಅಥವಾ ತಾಲೂಕು ಆರೋಗ್ಯ ಅಧಿಕಾರಿಗಳಿಗೆ ದೂರು ಸಲ್ಲಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಹವಾಮಾನ ವರದಿ. ಅಲಮಟ್ಟಿ ಎಚ್ಎಂಎಸ್ ವಿಜಯಪುರ ಜಿಲ್ಲೆ, ಕಲಘಟಗಿ ಧಾರವಾಡ ಜಿಲ್ಲೆ 1 ಸೆಂಟಿಮೀಟರ್, ಭಾಗಮಂಡಲ ಕೊಡಗು ಜಿಲ್ಲೆ 1 ಸೆಂಟಿಮೀಟರ್, ಕೊಪ್ಪ ಚಿಕ್ಕಮಗಳೂರು ಜಿಲ್ಲೆ 1 ಸೆಂಟಿಮೀಟರ್ ಮಳೆಯಾದ ವರದಿಯಾಗಿದೆ. ರಾಜ್ಯದ ಸಮತಟದ ಪ್ರದೇಶಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶ 17.1 ಡಿಗ್ರಿ ಸೆಲ್ಸಿಯಸ್ ಚಾಮರಾಜನಗರದಲ್ಲಿ ದಾಖಲಾಗಿದೆ. ರಾಜ್ಯದ ಮಳೆ ಮುನ್ಸೂಚನೆ ಹೀಗಿದೆ. ದಿನಾಂಕ 10 ಡಿಸೆಂಬರ್ 2024 ರಾಜ್ಯದ ಮಳೆ ಮುನ್ಸೂಚನೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ, ಕೊಡಗು ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಒಳನಾಡಿನಕ್ಕಿಂತ ಹೆಚ್ಚಾಗಿ ಪ್ರತ್ಯೇಕವಾದ ಸ್ಥಳಗಳಲ್ಲಿ ಆಳುವೆಳೆದ ಮತ್ತು ಮಧ್ಯಮ ಮಂಜು. ದಿನಾಂಕ 2/11/2024 ರಾಜ್ಯದ ಮಳೆ ಮುನ್ಸೂಚನೆ. ಚಿಕ್ಕಬಳ್ಳಾಪುರ, ಕೋಲಾರ, ಚಾಮರಾಜನಗರ ಜಿಲ್ಲೆಗಳಲ್ಲಿ ಕೆಲವೆಡೆ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡುಗಿಂತ ಹೆಚ್ಚಿನ ಸಾಧ್ಯತೆ ಇರುವ ಒಂದೆರಡು ಕಡೆಗಳಲ್ಲಿ ಮಂಜು ಆಳದಿಂದ ಮಧ್ಯಮವಾಗಿರುತ್ತದೆ. ದಿನಾಂಕ 12/12/2024 ಮಳೆಯ ಮುನ್ಸೂಚನೆ. ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ಕೋಲಾರ, ತುಮಕೂರು, ರಾಮನಗರ, ಚಿತ್ರದುರ್ಗ, ಚಾಮರಾಜನಗರ, ಮೈಸೂರು ಜಿಲ್ಲೆಗಳಲ್ಲಿ ಪ್ರತ್ಯೇಕ ಭಾರೀ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ಬಳ್ಳಾರಿ, ಚಿಕ್ಕಮಗಳೂರು, ದಾವಣಗೆರೆ, ಹಾಸನ, ಕೊಡಗು, ಮಂಡ್ಯ, ಶಿವಮೊಗ್ಗ, ವಿಜಯನಗರ ಜಿಲ್ಲೆಗಳಲ್ಲಿ ಹಲವೆಡೆ ಹಗುರದಿಂದ ಸಾಧಾರಣ ಮಳೆ ಅಥವಾ ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ ಜಿಲ್ಲೆಯ ಒಂದೆರಡು ಕಡೆಗಳಲ್ಲಿ ಹಗುರದಿಂದ ಸಾಧಾರಣ ಮಳೆಯಾಗುವ ಸಾಧ್ಯತೆ ಇದೆ. ರಾಯಚೂರು, ಕೊಪ್ಪಳ, ಗದಗ, ಧಾರವಾಡ ಜಿಲ್ಲೆಗಳ ಒಂದೆರಡು ಕಡೆಗಳಲ್ಲಿ ಹಗುರ ಮಳೆಯಾಗುವ ಸಾಧ್ಯತೆ ಇದೆ. ಉತ್ತರ ಒಳನಾಡುಗಿಂತ ಹೆಚ್ಚಿನ ಸಾಧ್ಯತೆ ಇರುವ ಒಂದೆರಡು ಕಡೆಗಳಲ್ಲಿ ಮಂಜು ಆಳದಿಂದ ಮಧ್ಯಮವಾಗಿರುತ್ತದೆ. ಮುಂದಿನ 24 ಗಂಟೆಗಳಲ್ಲಿ ಭಾಗಶಃ ಮೋಡ ಕವಿದ ವಾತಾವರಣವಿರುತ್ತದೆ. ಕೆಲವು ಪ್ರದೇಶಗಳಲ್ಲಿ ಬೆಳಗಿನ ಸಮಯದಲ್ಲಿ ಆಳದಿಂದ ಮಧ್ಯಮ ಮಂಜಿನ ಸಾಧ್ಯತೆ ಇರುತ್ತದೆ. ಗರಿಷ್ಠ ಮತ್ತು ಕನಿಷ್ಠ ತಾಪಮಾನವು ಕ್ರಮವಾಗಿ 29 ಡಿಗ್ರಿ ಸೆಲ್ಸಿಯಸ್ ಮತ್ತು 19 ಡಿಗ್ರಿ ಸೆಲ್ಸಿಯಸ್ ಆಗಿರಬಹುದು. ಉಳಿದಂತೆ ಹವಾಮಾನದಲ್ಲಿ ಯಾವುದೇ ಬದಲಾವಣೆ ಕಂಡುಬಂದಿಲ್ಲ. ಹವಾಮಾನ ವರದಿ ಕೇಳಿದಿರಿ. ಇನ್ನು ಮುಂದೆ ಕೇಳಿ ರೈತರಿಗೆ ಸಲಹೆ. ನಮಸ್ಕಾರ ರೈತ ಬಾಂಧವರೇ, ನಾವಿವತ್ತು ಕಳೆನಾಶಕ ಅಥವಾ ಕೀಟನಾಶಕಗಳ ಬಳಕೆ ಬಗ್ಗೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ಯಾವ ತರ ನಾವು ವಹಿಸಬೇಕು ಅಂತ ಬಗ್ಗೆ ಮಾಹಿತಿ ನೀಡ್ತೀನಿ. ಇವತ್ತು ನಾವು ರೈತ ಬಾಂಧವರು ತುಂಬಾನೇ ಕಳೆನಾಶಕಗಳನ್ನು ಬಳಸ್ತಾ ಇದೀವಿ ಇತ್ತೀಚಿನ ದಿನಗಳಲ್ಲಿ. ಸೊ ಅವು ಬೆಳೆಗೆ ಸೂಕ್ತತೆಯನ್ನು ನೋಡಿ ನಾವು ಆಯ್ಕೆ ಮಾಡಬೇಕಾಗತ್ತೆ. ಉದಾಹರಣೆಗೆ ನಾವು ಯಾವಾಗಲೂ ಅವು ಸೆಲೆಕ್ಟಿವ್ ಇರ್ತವೆ, ಯಾವ ಬೆಳೆಗೆ ಯಾವ ಕಳೆನಾಶಕಗಳನ್ನು ಬಳಸಬೇಕು ಅಂತ ಕರೆಕ್ಟ್ ಆಗಿ ನಿಗದಿತ ಶಿಫಾರಸು ಮಾಡಿರ್ತಾರೆ. ಅಂತ ಕಳೆನಾಶಕಗಳನ್ನು ನಾವು ಕೃಷಿ ವಿಜ್ಞಾನಿ ಅಥವಾ ಕೃಷಿ ಇಲಾಖೆಯ ಅಧಿಕಾರಿಗಳಿಂದ ಮಾಹಿತಿ ತೆಗೆದು ನಾವು ಕಳೆನಾಶಕಗಳನ್ನ ಬಳಸಬೇಕು. ನಾವು ಯಾವುದೇ ತರ ಇಂಥವು ನಾವು ಮುನ್ನೆಚ್ಚರಿಕೆ ಕ್ರಮ ವಹಿಸಲಿಲ್ಲ ಅಂದ್ರೆ ನಾವು ಏನ ಬೇರೆ ಬೆಳೆಗೆ ಯಾವುದೋ ಒಂದು ಬೆಳೆಗೆ ನಾವು ನಿಗದಿ ಮಾಡಿರ್ತಕ್ಕಂಥ ಕಳೆನಾಶಕನ ಬೇರೆ ಬೆಳೆಗೆ ನಾವು ಬಳಸಿದ್ದೆ ಆದಲ್ಲಿ ಅದು ತುಂಬಾನೇ ಬೆಳೆಗೆ ಹಾನಿಕರ ಆಗತ್ತೆ ಅಥವಾ ಬೆಳೆ ಹಾನಿಯಾಗತ್ತೆ. ಈ ದೃಷ್ಟಿಯಲ್ಲಿ ನಾವು ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸ್ಕೋಬೇಕಾಗತ್ತೆ. ಆಮೇಲೆ ನಾವು ಕಳೆನಾಶಕ ಅಥವಾ ಕೀಟನಾಶಕಗಳನ್ನ ಸಿಂಪಡಿಸುವಾಗ ಯಾವಾಗಲೂ ನಾವು ಮುಂಜಾನೆ ನಾವು ಅದನ್ನ ಸಿಂಪಡಣೆ ಮಾಡಬೇಕು. ಬೆಳಗಿನ ಜಾವ ತಂಪಾದ ವಾತಾವರಣದಲ್ಲಿ ನಾವು ಸಿಂಪಡಣೆ ಮಾಡಬೇಕು. ಉದಾಹರಣೆಗೆ ನಾವು ಬೆಳಿಗ್ಗೆ 7:00-8:00 ತನಕ ಬಿಸಿಲು ಬರೋಕ್ ಮುಂಚೆ ನಾವು ಸಿಂಪಡಣೆ ಮಾಡಬೇಕು. ಆ ಸಿಂಪಡಣೆ ಮಾಡಬೇಕಾದ್ರೆ ಕೈಗೆಲ್ಲ ಗ್ಲೌಸ್ ಹಾಕೋಬೇಕು, ಮುಖಕ್ಕೆಲ್ಲ ಕೆಮಿಕಲ್ ಬೀಳದಲೆ ಅದನ್ನ ಕಟ್ಕೋಬೇಕಾಗತ್ತೆ. ಆಮೇಲೆ ರಿವರ್ಸ್ ಆಗಿ ನಾವು ಯಾವಾಗಲೂ ನಾವು ಇವು ಆಪೋಸಿಟ್ ಆಗಿ ನಾವು ಸಿಂಪಡಣೆ ಮಾಡಬಾರ್ದು. ಅದು ನಮ್ಮ ಕಣ್ಣ ಮೇಲೆ ಅಥವಾ ನಮ್ಮ ಕಾಲ್ ಮೇಲೆ ಕೈ ಮೇಲೆ ಎಲ್ಲರ ಬಿದ್ದ ಕಣ್ಣ ಮೇಲೆ ಎಲ್ಲ ಬಿದ್ದರೆ ನಮ್ಮ ದೇಹಕ್ಕೆ ತೊಂದರೆ ಉಂಟಾಗುತ್ತೆ. ಇವನ್ನ ರೈತರು ಮುನ್ನೆಚ್ಚರಿಕೆಯಾಗಿ ಅದನ್ನು ನೋಡ್ಕೋಬೇಕಾಗತ್ತೆ. ಆಮೇಲೆ ಯಾವಾಗಲೂ ತಂಪಾದ ವಾತಾವರಣದಲ್ಲಿ ಸಿಂಪಡಣೆ ಮಾಡಬೇಕು, ಇವನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು. ಮತ್ತೆ ಕೆಮಿಕಲ್ ಇರ್ತಕ್ಕಂಥ ಡಬ್ಬಗಳಲ್ಲಿ ನೀವು ನೋಡ್ಕೋಬಹುದು, ಅದರಲ್ಲಿ ಹಳದಿ ಕಲರ್ ಹಸಿರು ಇರ್ತದೆ, ಆಮೇಲೆ ಕೆಂಪ್ ಕಲರ್ ಇರ್ತದೆ. ಅವು ಕೆಂಪ್ ಇರ್ತಕ್ಕಂಥ ಸಿಂಬಲ್ ಇರ್ತಕ್ಕಂಥ ಕೆಮಿಕಲ್ ತುಂಬಾನೇ ಹಾನಿ ಉಂಟು ಮಾಡ್ತಕ್ಕಂತ ಗಳಿರ್ತವೆ, ಅಂತವನ್ನು ನೋಡಿ ನಾವು ಹುಷಾರಾಗಿ ನಾವು ಸಿಂಪಡಣೆ ಮಾಡಬೇಕು. ಬಾಡಿ ರೂಫ್ಸ್ ಅಂತ ನಾವು ಬಳಸ್ತೀವಿ, ಅದನ್ನ ಬಳಸ್ಕೊಂಡು ನಾವು ಸಿಂಪಡಣೆ ಮಾಡಬೇಕು. ಇವನ್ನ ನಾವು ಬಹಳ ಹುಷಾರಾಗಿ ಮುನ್ನೆಚ್ಚರಿಕೆ ಕ್ರಮವಾಗಿ ನಾವು ಸಿಂಪಡಣೆ ಮಾಡಬೇಕಾಗತ್ತೆ. ಇದುವರೆಗೂ ರೈತರಿಗೆ ಸಲಹೆ ಕೇಳಿದಿರಿ. ಅರೆ ಗೆಳೆಯರೇ, ಸ್ವಲ್ಪ ಗಮನವಿಟ್ಟು ಕೇಳಿ. ನಿಮಗೆ ಇಂಥದೇ ಮೆಸೇಜ್ ಬರುತ್ತೆ, ನಿಮ್ಮ ಅಪ್ಪನ ಬಾಕಿ ಹಿಂತಿರುಗಿಸ್ತೀನಿ ಅಂತ. ಅರೆ ಸಾಲ ಹಿಂತಿರುಗಿಸುವ ನೆಪದಲ್ಲಿ ನಕಲಿ ಪೇಮೆಂಟ್ SMS ಕಳಿಸ್ತಾರೆ. ಆಮೇಲೆ ಹೇಳ್ತಾರೆ, ಅಪ್ಪಾಗಿ ಹಣ ಹೆಚ್ಚು ಕಳಿಸಿದೆ ಮಗ, ಉಳಿದ ಹಣ ಹಿಂತಿರುಗಿಸು ಅಂತಾರೆ. ನೆನ್ಪಿರ್ಲಿ, UPI ಸೇಫ್ ಇದೆ, ಆದ್ರೆ ಹೀಗೆ ಯಾರಾದ್ರೂ ಮೋಸ ಮಾಡಿದ್ರೆ ಹೇಳಿ, ನಾನು ಮೂರ್ಖ ಅಲ್ಲ. NPCI ಮುಖಾಂತರ ಜನಹಿತಕ್ಕಾಗಿ ಜಾರಿ. ಈಗ ಜನಪದ ಗೀತೆಗಳನ್ನ ಕೇಳೋಣ. ಬೇಡ ನೇರಾಲ ಹಣ್ಣು ಬಲು ಕಪ್ಪು, ಕಪ್ಪು ಹೆಂಡತಿ ಎಂದು ಕರಕರೆ ಮಾಡಬೇಡ ನೇರಾಲ ಹಣ್ಣು ಬಲು ಕಪ್ಪು, ನೇರಾಲ ಹಣ್ಣು ಬಲು ಕಪ್ಪು, ಆದರೆ ತಿಂದು ನೋಡಿದರೆ ರುಚಿ ಬಹಳ, ನೇರಾಲ ಹಣ್ಣು ಬಲು ಕಪ್ಪು, ಆದರೆ ತಿಂದು ನೋಡಿದರೆ ರುಚಿ ಬಹಳ, ಕಪ್ಪು ಹೆಂಡತಿ ಎಂದು ಕರಕರೆ ಮಾಡಬೇಡ ನೇರಾಲ ಹಣ್ಣು ಬಲು ಕಪ್ಪು, ನೇರಾಲ ಹಣ್ಣು ಬಲು ಕಪ್ಪು. ಕೆಂಪು ಹೆಂಡತಿ ಎಂದು ಸಂತೋಷ ಪಡದಿರು ಅತ್ತಿಯ ಹಣ್ಣು ಬಲು ಕೆಂಪು, ಕೆಂಪು ಹೆಂಡತಿ ಎಂದು ಸಂತೋಷ ಪಡದಿರು ಅತ್ತಿಯ ಹಣ್ಣು ಬಲು ಕೆಂಪು, ಅತ್ತಿಯ ಹಣ್ಣು ಬಲು ಕೆಂಪು, ಆದರೆ ಅತ್ತಿಯ ಹಣ್ಣು ಬಲು ಕೆಂಪು, ಆದರೆ ಬಿಚ್ಚಿ ನೋಡಿದರೆ ಹುಳು ಬಹಳ, ಬಿಚ್ಚಿ ನೋಡಿದರೆ ಹುಳು ಬಹಳ, ಬಿಚ್ಚಿ ನೋಡಿದರೆ ಹುಳು ಬಹಳ, ಕಪ್ಪು ಹೆಂಡತಿ ಎಂದು ಕರಕರೆ ಮಾಡಬೇಡ ನೇರಾಲ ಹಣ್ಣು ಬಲು ಕಪ್ಪು, ನೇರಾಲ ಹಣ್ಣು ಬಲು ಕಪ್ಪು. ಕಾಗೆಗೆ ಕಣ್ಣಿಟ್ಟ ಕರಿಯ ಹುಬ್ಬಿನ ಜಾಣ ಮಾವಿನ ಹಣ್ಣ ಮನೆಯಾಗೆ, ಕಾಗೆಗೆ ಕಣ್ಣಿಟ್ಟ ಕರಿಯ ಹುಬ್ಬಿನ ಜಾಣ ಮಾವಿನ ಹಣ್ಣ ಮನೆಯಾಗೆ, ಮಾವಿನ ಹಣ್ಣ ಮರೆಯಾಗೆ ಇಟ್ಟುಕೊಂಡು, ಮಾವಿನ ಹಣ್ಣ ಮನೆಯಾಗೆ ಇಟ್ಟುಕೊಂಡು, ಅತ್ತಿ ಹಣ್ಣಿಗ್ಯಾಕೆ ಮನಸ್ಸಿಟ್ಟೆ, ಹತ್ತಿ ಹಣ್ಣಿಗ್ಯಾಕೆ ಮನಸ್ಸಿಟ್ಟೆ, ನೀ ಹತ್ತಿ ಹಣ್ಣಿಗ್ಯಾಕೆ ಮನಸ್ಸಿಟ್ಟೆ, ಕಪ್ಪು ಹೆಂಡತಿ ಎಂದು ಕರಕರೆ ಮಾಡಬೇಡ ನೇರಾಲ ಹಣ್ಣು ಬಲು ಕಪ್ಪು, ನೇರಾಲ ಹಣ್ಣು ಬಲು ಕಪ್ಪು. ಮಲ್ಲಿಗೆ ಇದ್ದಾಗೆ ಮುಳ್ಳ್ಯಾಕೆ ಮುಡಿಯುವೆ ಕಲ್ಯಾಣದಯ್ಯ ಬಸವಯ್ಯ, ಮಲ್ಲಿಗೆ ಇದ್ದಾಗೆ ಮುಳ್ಳ್ಯಾಕೆ ಮುಡಿಯುವೆ ಕಲ್ಯಾಣದಯ್ಯ ಬಸವಯ್ಯ, ಕಲ್ಯಾಣದಯ್ಯ ಬಸವಯ್ಯನಿರುವಾಗ